ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಮಲ್ಲಿಗೆ ಮತ್ತು ಸೇವಂತಿಗೆ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಯಾವ್ಯಾವು ಮತ್ತು ಅವುಗಳ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಮಾಡಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ತೋಟಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಹಾಲಿಕಟ್ಟಿ ಅವರು. ನಮಸ್ಕಾರ ಗಣೇಶ್ ಹಾಲಿಕಟ್ಟಿ ಅವರಿಗೆ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆಲ್ಲರಿಗೂ ನಮಸ್ತೆ. ಡಾಕ್ಟ್ರೇ, ಇವತ್ತಿನ ವಿಷಯ ಕುರಿತಂತೆ ಅಂದರೆ ಈ ಮಲ್ಲಿಗೆ ಮತ್ತು ಸೇವಂತಿಗೆ ಬೆಳೆಯಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ತಾವು ಇವತ್ತು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕು. ಈಗ ತಮಗೆ ಮೊದಲನೇ ಪ್ರಶ್ನೆ ಕೇಳಬೇಕಂದ್ರೆ ಈ ಮಲ್ಲಿಗೆಯಲ್ಲಿ ಬರುವ ಪ್ರಮುಖ ಕೀಟಗಳು ಯಾವ್ಯಾವು ಅನ್ನೋದು. ಈ ಮಲ್ಲಿಗೆ ಬೆಳೆಯಲ್ಲಿ ಮುಖ್ಯವಾಗಿ ಬರತಕ್ಕಂಥ ಕೀಟಗಳಂದ್ರೆ ಪ್ರಮುಖವಾಗಿ ನಾಲ್ಕು ತರನಾದ ಕೀಟಗಳು ಮಲ್ಲಿಗೆಯಲ್ಲಿ ತೀವ್ರ ಬಾಧೆಯನ್ನ ಉಂಟು ಮಾಡ್ತವೆ. ಅದರಲ್ಲಿ ಮೊದಲನೇದಾಗಿ ಮಲ್ಲಿಗೆ ತಿಗಣಿ, ನಂತರ ಬರ್ತಕ್ಕಂಥ ಪ್ರಮುಖವಾದ ಕೀಟ ಅಂದರೆ ನುಸಿ ಅಥವಾ ಮೈಟ್ ನುಸಿ ಅಂತ ಏನು ಕರಿತೀವಿ. ನೆಕ್ಸ್ಟು ಹಿಟ್ಟು ತಿಗಣಿ, ಮೀಲಿಬಗ್ಗು ಮತ್ತು ಬಿಳಿ ನೊಣಗಳು. ಇವು ನಾಲ್ಕು ಕೀಟಗಳು ಒಂದೇ ತರಹದ ಬಾಧೆಗಳನ್ನು ಉಂಟು ಮಾಡ್ತವೆ ಸಾಮಾನ್ಯ. ಇವು ಪ್ರಮುಖವಾದ ರಸಹೀರುವ ಕೀಟಗಳು ಮಲ್ಲಿಗೆಯಲ್ಲಿ. ಮೊದಲನೇದಾಗಿ ಈ ಮಲ್ಲಿಗೆ ತಿಗಣಿ ಬಗ್ಗೆ ನಾವು ತಿಳ್ಕೊಳೋದಾದರೆ, ಈ ಮಲ್ಲಿಗೆ ತಿಗಣಿ ಅಥವಾ ಈ ಜಾಸ್ಮಿನ್ ಎಪಿಡ್ ಅಂತ ಏನು ಕರಿತೀವಿ ಮಲ್ಲಿಗೆ ತಿಗಣಿ, ಇದರ ಅಪ್ಸರೆ ಮತ್ತು ಪ್ರೌಢಹಂತ ಕೀಟಗಳು ಈ ಎಲೆಯ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಕೂತ್ಕೊಂಡ್ಬಿಟ್ಟು ರಸವನ್ನು ಹೀರ್ತವೆ. ಈ ರಸವನ್ನು ಹೀರೋದ್ರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಒಣಗಲಿಕ್ಕೆ ಮುದುಡಿಕೊಂಡು ಎಲೆಗಳು ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ಈ ಮಲ್ಲಿಗೆ ತಿಗಣಿ ಬಾಧೆಗೊಳಗಾದಂಥ ಗಿಡಗಳ ಈ ಬೆಳೆಯನ್ನು ರಕ್ಷಿಸಲು ನಾವು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ಮೊನೊಕೊಟಪಾಸ್ ಇರ್ಬೋದು ಅಥವಾ ಪ್ರತಿ ಮಿಲಿಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪಿಡ್ ಕೀಟನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಇದನ್ನು ನಿಯಂತ್ರಣದಲ್ಲಿ ಇಡಬಹುದು. ನಂತರ ಬರ್ತಕ್ಕಂಥ ಪ್ರಮುಖವಾದ ರಸಹೀರುವ ಕೀಟ ಅಂದರೆ ಮಲ್ಲಿಗೆಯಲ್ಲಿ ನುಸಿಪೀಡೆ ಅಥವಾ ಮೈಟ್ ನುಸಿ ಅಂತ ಏನು ಕರಿತೀವಿ. ಈ ನುಸಿಗಳು ಹೆಚ್ಚಾಗಿ ಈ ಎಲೆ ಕೆಳಭಾಗದಿಂದ ಸಾಮಾನ್ಯವಾಗಿ ಯಾವಾಗಲೂ ಇವು ಎಲೆ ಕೆಳಭಾಗದಲ್ಲಿ ಮತ್ತು ಸಾಮಾನ್ಯವಾಗಿ ಎಳೆಯದಾದ ಕಾಂಡಗಳು ತುದಿಯಲ್ಲಿ ನಡೆತವೆ ಎಳೆಯದಾದ ಕಾಂಡಗಳ ಮೇಲೆ ಇವುಗಳ ಬಾಧೆ ಹೆಚ್ಚಾಗಿ ಕಂಡು ಬರ್ತದೆ. ನಂತರ ಕ್ರಮೇಣ ಹೂವು ಬಿಟ್ಟ ಹಂತದಲ್ಲಿ ಇವು ಹೂವಿನ ಮಗ್ಗು ಮೇಲೆ ಕಂಡು ಬರ್ತವೆ ಮತ್ತು ಈ ಬಾಧೆಗೊಳಗಾದಂಥ ಎಲೆಗಳು ಕೆಳಗೆ ಒಂಥರ ಮೃದುವಾದ ಒಂಥರ ಈ ಹತ್ತಿ ಅಂಟಿಸಿದ ಥರ ಏನು ಕಾಣ್ತದೆ ಮೃದುವಾದ ಹತ್ತಿ ಅಂಥ ರಚನೆಗಳು ನಾವು ಇದನ್ನು ನೋಡ್ಬೋದು ಎಲೆಗಳ ಮೇಲೆ ಮಲ್ಲಿಗೆಯಲ್ಲಿ. ಇದನ್ನು ನಾವು ಎರೇನಿಯಂ ಅಂತ ಕರಿತೀವಿ. ಈ ಒಂದು ಗುಣಲಕ್ಷಣವನ್ನು ಎರೇನಿಯಂ ಅಂತ ಕರಿತೀವಿ. ಸೊ ಈ ನುಸಿ ಬಾಧೆ ಒಳಗಾದಂಥ ಈ ಮಲ್ಲಿಗೆ ಬೆಳೆಯನ್ನು ರಕ್ಷಿಸಲು ನಾವು ಮೊದಲನೇ ಹಂತದಾಗಿ ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ನಂತೆ ದಿ ಡೈಕೋಪಾಲ್ ಈ ನುಸಿ ನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ಇದನ್ನು ನಾವು ನಿಯಂತ್ರಣದಲ್ಲಿಡ್ಬೋದು. ಮತ್ತು ನಂತರ ಈ 5% ಪ್ರಮಾಣದಲ್ಲಿ ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡೋದ್ರಿಂದ ಕೂಡ ಈ ನುಸಿ ಬಾಧೆಯನ್ನು ನಾವು ನಿಯಂತ್ರಣದಲ್ಲಿಡ್ಬೋದು. ಮತ್ತು ಇನ್ನೊಂದು ಪ್ರಮುಖವಾಗಿ ಇದರಲ್ಲಿ ನಾವು ಏನು ರೈತರು ಏನು ಇದು ಮಾಡಬೇಕು ಅಂದರೆ, ಈ ಬಾಧೆ ತೀವ್ರವಾಗಿ ಎಲ್ಲಿ ಇದರ ಬಾಧೆ ನುಸಿಪೀಡೆ ಬಾಧೆ ತೀವ್ರವಾಗಿರುತ್ತದೆ ಅಂಥ ಗಿಡದಲ್ಲಿ ಈ ಗಿಡದ ಮುಖ್ಯ ಕಾಂಡ ಅಂದರೆ ಮೇನ್ ಸ್ಟೆಮ್ ಮುಖ್ಯ ಕಾಂಡವನ್ನು ಬಿಟ್ಟು ಈ ಇತರೆ ಭಾಗದಂಥ ಈ ರೆಂಬೆಗಳು ಮತ್ತು ಎಲೆಗಳನ್ನು ಸಂಪೂರ್ಣವಾಗಿ ಕಿತ್ತು ನಾಶ ಮಾಡಬೇಕು. ನಂತರ ಅದು ಮತ್ತೆ ಕ್ರಮೇಣವಾಗಿ ನೀವು ಮತ್ತೆ ಗೊಬ್ಬರ ನೀರು ಕೊಟ್ಕೊಂಡಂಗೆ ಅದು ಮತ್ತೆ ಚಿಗುತ್ತು ಮತ್ತೆ ಹೊಸದಾಗಿ ಇದನ್ನು ಪಡ್ತದೆ. ಸಂಪೂರ್ಣವಾಗಿ ನೀವು ಅದು ಈ ಮೇನ್ ಕಾಂಡವನ್ನು ಬಿಟ್ಟು ಉಳಿದ ಭಾಗನೆಲ್ಲವನ್ನು ಕತ್ತರಿಸಿ ತೆಗೆದು ನಂತರ ಸಿಂಪರಣೆ ಮಾಡಬೇಕು. ನಂತರ ಈ ಬರ್ತಕ್ಕಂಥ ಪ್ರಮುಖ ರಸ ಹೀರುವ ಕೀಟ ಮಲ್ಲಿಗೆಯಲ್ಲಿ ಅಂದರೆ ಹಿಟ್ಟು ತಿಗಣಿ ಮೀಲಿಬಗ್ಗೆ ಅಂತೀವಿ. ಈ ಮೀಲಿಬಗ್ಗು ಮತ್ತು ಈ ನುಸಿಪೀಡೆ ಸಾಮಾನ್ಯ ಇವು ಎರಡು ಕೀಟಗಳು ಈ ನವಂಬರಿಂದ ಡಿಸೆಂಬರಿನ ಹಂಗೆ ಅದರ ಬಾಧೆ ಜಾಸ್ತಿ ಪ್ರಾರಂಭವಾಗಿ ನಂತರ ಜನವರಿಯಿಂದ ಅವ್ರ ಬಾಧೆಗಳು ತೀವ್ರವಾಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಜನವರಿಯಿಂದ ನಂತರ ಏಪ್ರಿಲ್ ತಿಂಗಳ ಕೊನೆ ಮತ್ತು ಮೇ ತಿಂಗಳ ಮಧ್ಯಭಾಗದವರೆಗೂ ಇವರ ಬಾಧೆ ಸತತವಾಗಿ ನೀವು ಕಾಣಬಹುದು. ಹಿಟ್ಟು ತಿಗಣೆ ಬಾಧೆಗೊಳಗಾದಂಥ ಗಿಡಗಳಲ್ಲಿ ಎಲೆಗಳಿಂದ ಈ ಪ್ರೌಢ ಹಂತದ ಮತ್ತು ಅಪ್ಸರೆ ಕೀಟಗಳು ರಸವನ್ನು ಹೀರೋದ್ರಿಂದ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ನಂತರ ಕ್ರಮೇಣ ಒಣಗಿ ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಈ ಹಿಟ್ಟು ತಿಗಣಿ ನಿಯಂತ್ರಣದಲ್ಲಿ ಇಡಬೇಕಂದ್ರೆ ಮೊದಲನೇ ಹಂತದಲ್ಲಿ ನೀವು 5% ಪ್ರಮಾಣದಲ್ಲಿ ಈ ಬೇವಿನ ಬೀಜದ ಕಷಾಯವನ್ನು ಸಿಂಪರಣೆ ಮಾಡಬಹುದು. ನಂತರ ಈ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಅಸಿಟಾಮಿಪ್ರಿಡ್ ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಂನಂತೆ ಅಸಿಟಾಮಿಪ್ರಿಡ್ ಇರ್ಬೋದು ಅಥವಾ 0.2 ಗ್ರಾಂನಂತೆ ಥಯಮಿಥಾಕ್ಸಾಮ್ ಕೀಟನಾಶಕವನ್ನು ಸಿಂಪರಣೆ ಮಾಡಬಹುದು. ಅದಲ್ಲದೇ ನೀವು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ಅರ್ಧ ಮಿಲಿಲೀಟರ್ನಷ್ಟು ಪ್ರತಿ ಒಂದು ಲೀಟರ್ಗೆ 0.5 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪ್ರಿಡ್ ಕಾನ್ಫಿಡರ್ ಅಂತ ಏನಂತೀವಲ್ಲ ಇಮಿಡಾಕ್ಲೋಪ್ರಿಡ್ ಸಿಂಪರಣೆ ಮಾಡೋದ್ರಿಂದ ಇದನ್ನು ನಾವು ನಿಯಂತ್ರಣದಲ್ಲಿಡ್ಬೋದು. ನಂತರ ಬರ್ತಕ್ಕಂಥ ಪ್ರಮುಖವಾದ ಈ ರಸ ಹೀರುವ ಕೀಟ ಅಂದರೆ ಬಿಳಿ ನೊಣ, ವೈಟ್ ಫ್ಲೈಸ್ ಏನಂತೀವಿ ಬಿಳಿ ನೊಣ. ಸೊ ಈ ಬಿಳಿ ನೊಣಗಳು ತುಂಬಾ ಅತಿ ಚಿಕ್ಕದಾದ ಕೀಟಗಳು. ಇವು ಬಿಳಿ ಮತ್ತು ಹಳದಿ ಬಣ್ಣದ ರೆಕ್ಕೆಗಳಿಂದ ಕೂಡಿರ್ತವೆ. ಈ ಬಿಳಿ ಸಣ್ಣ ಕೀಟಗಳು ಎಲೆ ಕೆಳಭಾಗದಲ್ಲಿ ಕೂತ್ಕೊಂಡ್ಬಿಟ್ಟು ರಸವನ್ನು ಹೀರ್ತವೆ. ಈ ರೀತಿ ರಸವನ್ನು ಹೀರೋದ್ರಿಂದ ಈ ಎಲೆಗಳು ಹಳದಿಯಾಗಿ ನಂತರ ಕ್ರಮೇಣ ಒಣಗಿ ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ನೀವು ಈಗ ಈ ಹಿಟ್ಟು ತಿಗಣಿ ನಿಯಂತ್ರಣದಲ್ಲಿಕ್ಕೆ ಏನು ನೀವು ಸಿಂಪಡಣೆ ಮಾಡ್ತೀರಾ, ಸೇಮ್ ಅದೇ ರಾಸಾಯನಿಕಗಳನ್ನು ಕೂಡ ಇಲ್ಲಿ ಬಳಸಬಹುದು. ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಂನಷ್ಟು ಅಸ್ಟಾಂಪ್ರೇಟ್ ಇರ್ಬೋದು, ಅಥವಾ ಥೈಮೆಥಾಕ್ಸಾಮ್ ಇರ್ಬೋದು, ಅಥವಾ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಇಮಿಡಾಕ್ಲೋಪಿಡ್ ಕಾನ್ಫಿಡರ್ ಕೀಟನಾಶಕವನ್ನು ಬಳಸೋದ್ರಿಂದ ನಾವು ಈ ಕೀಟದ ಬಿಳಿ ನೊಣದ ಬಾಧೆಯನ್ನು ಮಲ್ಲಿಗೆಯಲ್ಲಿ ನಿಯಂತ್ರಣದಲ್ಲಿ ಇಡಬಹುದು. ಈಗ ಪ್ರಸ್ತುತ ಅಂದರೆ ನಮಗೆ ನವೆಂಬರ್ ಡಿಸೆಂಬರ್ನಲ್ಲಿ ಈ ಮಲ್ಲಿಗೆಯಲ್ಲಿ ಯಾವ್ಯಾವ ಒಂದು ಕೀಟಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಮತ್ತು ಯಾಕೆ ಅವು ಈ ಸಂದರ್ಭದಲ್ಲಿ ಕಾಣಿಸ್ಕೊಳ್ತವೆ ಅನ್ನೋದು? ಪ್ರಮುಖವಾಗಿ ಮಲ್ಲಿಗೆ ಬೆಳೆಯಲ್ಲಿ ಮೈಟ್ ನುಸಿ ಮತ್ತು ಈ ಹಿಟ್ಟು ತಿಗಣೆ ಬಾಧೆ ಈ ಬೇಸಿಗೆ ಟೈಮಲ್ಲಿ ಅವುಗಳ ಬಾಧೆ ತೀವ್ರವಾಗಿ ಕಂಡು ಬರುತ್ತೆ. ಯಾಕಂದರೆ ಅವಕ್ಕೆ ಅವರ ಸಂತಾನೋತ್ಪತ್ತಿಗೆ ಅಥವಾ ಅವುಗಳ ಅಭಿವೃದ್ಧಿಗೆ ಅವು ಹೆಚ್ಚು ಉಷ್ಣಾಂಶವನ್ನು ಬಯಸ್ತವೆ. ಸೊ ಹೆಚ್ಚು ಉಷ್ಣಾಂಶವನ್ನು ಬಯಸೋದ್ರಿಂದ ಅವುಗಳ ಬಾಧೆ ಈ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಮತ್ತು ಕೊನೆಯದಾಗಿ ಈ ಬಿಳಿ ನೊಣ, ವೈಟ್ ಫ್ಲೈಸ್, ಬಿಳಿ ನೊಣವನ್ನು ಎಲ್ಲಿ ಇದರ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ಎಲ್ಲಿ ನೀವು ಪ್ರಮುಖವಾಗಿ ಈ ಮಲ್ಲಿಗೆ ಹೂವಿನ ತೋಟದ ಸುತ್ತ ಏನಾದರೂ ತರಕಾರಿ ಬೆಳೆಗಳನ್ನು ಏನಾದರೂ ಬೆಳೆದಿದ್ದರೆ, ಟೊಮ್ಯಾಟೊ ಇರ್ಬೋದು ಅಥವಾ ಬದನೆ ಇರ್ಬೋದು ಅಥವಾ ಬೆಂಡಿ ಇರ್ಬೋದು ಅಥವಾ ಇನ್ಯಾವುದೋ ತರಕಾರಿ ಬೆಳೆಗಳ ಸುತ್ತಮುತ್ತಲು ಏನಾದರೂ ಇದ್ದರೆ, ಸೊ ಅವುಗಳಲ್ಲಿ ಈ ಬಾಧೆ, ಈ ಕೀಟದ ಬಾಧೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಸೊ ಅದು ನೀವು ಪಕ್ಕದಲ್ಲಿ ಏನಾದರೂ ಮಲ್ಲಿಗೆ ಹೂ ಬೆಳೆದಿದ್ದರೆ ಅದಕ್ಕೂ ಕೂಡ ಬರೋ ಚಾನ್ಸಸ್ ಇರ್ತದೆ. ಅದೇ ರೀತಿಯಾಗಿ ಈ ಸೇವಂತಿಗೆ ಹೂವಿನಲ್ಲಿ ತಗೊಂಡ್ರೆ ಯಾವ್ಯಾವ ಕೀಟಗಳು ಈ ಸೇವಂತಿಗೆ ಹೂವಿನಲ್ಲಿ ಕಂಡು ಬರ್ತವೆ ಮತ್ತು ಅವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ? ಸೇವಂತಿಗೆಯಲ್ಲಿ ಪ್ರಮುಖವಾಗಿ ಈ 3 ತರನಾದ ಕೀಟಗಳು ತೀವ್ರ ಬಾಧೆಯನ್ನು ಉಂಟು ಮಾಡ್ತವೆ. ಮೊದಲನೇದಾಗಿ ರಸ ಇರುವ ಕೀಟಗಳಲ್ಲಿ 2 ತರನಾದ ಕೀಟಗಳು ಪ್ರಮುಖವಾಗಿ ಬಾಧೆಯನ್ನು ಕಂಡು ಬರ್ತವೆ. ಮೊದಲನೇದಾಗಿ ಈ ಎಪಿಡ್ ಹೇನು, ಎಪಿಡ್ ಅಂತ ಏನು ಕರಿತೀವಿ, ಹೇನು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಇದು ಈ ಎಪಿಡ್ ಕೀಟದ ಹಸಿರು ಬಣ್ಣದ ಈ ಅಪ್ಸರೆಗಳು ಮತ್ತು ಕಂದು ಬಣ್ಣದ ಈ ಪ್ರೌಢ ಹಂತದ ಕೀಟಗಳು. ಅಪ್ಸರೆ ಹಂತದಲ್ಲಿ ಇವು ಹಸಿರು ಬಣ್ಣದಿಂದ ಕೂಡಿರ್ತವೆ, ನಂತರ ಕ್ರಮೇಣ ಅವು ಬೆಳೆದಂಗೆ ನಂತರ ಕಂದು ಬಣ್ಣಕ್ಕೆ ತಿರುಗ್ತವೆ ಹೇನುಗಳು. ಇವು ಕೆಳಗೆ ಎಲೆ ಕೆಳಭಾಗದಲ್ಲಿ ಮತ್ತು ಎಳೆಯದಾದ ಕಾಂಡಗಳ ಮೇಲೆ, ಸೇವಂತಿಯ ಕಾಂಡದ ಮೇಲೆ ಕುಳಿತುಕೊಂಡ್ಬಿಟ್ಟು ರಸವನ್ನು ಹೀರ್ತವೆ. ರಸವನ್ನು ಹೀರೋದ್ರಿಂದ ಎಲೆಗಳು ಮೊದಲನೇ ಹಂತವಾಗಿ ಎಲೆಗಳು ಮುದುಕೊಂಡ್ಬಿಟ್ಟು ನಂತರ ಹಳದಿಯಾಗಿ ನಂತರ ಈ ಕಪ್ಪು ಬಣ್ಣದ ಬೂಸ್ಟನ್ನು ನೀವು ಕಾಣಬಹುದು. ಎಲ್ಲಿ ಹೇನಿನ ಬಾಧೆ ಕಂಡು ಬರುತ್ತದೆ ಆ ಭಾಗದಲ್ಲಿ ನೀವು ಕಪ್ಪು ಬಣ್ಣದ ಬೂಸ್ಟು ಈ ಬೆಳವಣಿಗೆಯನ್ನು ನೀವು ನೋಡ್ಬೋದು. ಸೊ ಈ ಕಪ್ಪು ಬಣ್ಣ ಬೆಳವಣಿಗೆ ಬೂಸ್ಟ್ ಬೆಳೆಯೋದ್ರಿಂದ ಅದಕ್ಕೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅದು ತಡೆಯೊಡ್ಡತೆ. ಒಡ್ಡೋದ್ರಿಂದ ಆಟೋಮೆಟಿಕ್ಲಿ ಅದರ ಬೆಳವಣಿಗೆಯನ್ನು ಕೂಡ, ಗಿಡದ ಬೆಳವಣಿಗೆಯನ್ನು ಕೂಡ ಕುಂಠಿತವಾಗಿ ಅವು ಹೂವನ್ನು ಕೂಡ ಗಣನೀಯ ಪ್ರಮಾಣದಲ್ಲಿ ಇಳುವರಿಯನ್ನು ನೀವು ಕಡಿಮೆ ಆಗೋದನ್ನು ಕಾಣ್ಬೋದು. ಸೊ ಈ ಹೇನು ಬಾಧೆಯನ್ನು ಸೇವಂತಿಗೆಯಲ್ಲಿ ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಹತೋಟಿಗಾಗಿ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಮಿಥೈಲ್ ಪ್ಯಾರಾಥಿಯಾನ್ ಇರ್ಬೋದು, ಅಥವಾ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಷ್ಟು ಡೈಕ್ಲೋರ್ವಾಸ್ ಇರ್ಬೋದು, ಅಥವಾ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ದಿ ಮೊನೊಕೊಟಪಾಸ್ ಸಿಂಪರಣೆ ಇರ್ಬೋದು, ಅಥವಾ ಈ ಹೊಸ ಗುಂಪಿನ ಕೀಟನಾಶಕ ಆದಂಥ ಪಿಪ್ರೋನಿಲ್ ರಿಜೆಂಟ್ ಅಂತ ಏನು ಬರುತ್ತೆ ಅದು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ಸಿಂಪರಣೆ ಮಾಡೋದ್ರಿಂದ ಇದನ್ನು ನೀವು ಹತೋಟಿಯಲ್ಲಿ ಇಡಬಹುದು. ನಂತರ ಬರ್ತಕ್ಕಂಥ ಪ್ರಮುಖವಾದ ಈ ರಸಯುರ ಕೀಟ ಅಂದರೆ ಥ್ರಿಪ್ಸ್ ನುಸಿ ಅಂತ ಏನಂತೀವಿ. ಥ್ರಿಪ್ಸ್ ಇದು ಸಾಮಾನ್ಯವಾಗಿ ಈ ಪ್ರೌಢ ಹಂತದ ಈ ಕಪ್ಪು ಬಣ್ಣದ ಥ್ರಿಪ್ಸ್, ಇವು ಕಪ್ಪು ಬಣ್ಣದಿರ್ತವೆ ಮತ್ತು ತುಂಬ ಚಿಕ್ಕದಿರ್ತವೆ, ನೀವು ಬರಿಗಣ್ಣಿಂದ ನೋಡೋದು ತುಂಬ ಕಷ್ಟ. ಇವನು ತುಂಬ ಅತಿ ಚಿಕ್ಕ ಕೀಟಗಳು. ಇವು ಪ್ರೌಢ ಹಂತದ ಥ್ರಿಪ್ಸ್ಗಳು ಎಲೆ ಕೆಳಭಾಗದಲ್ಲಿ ರಸವನ್ನು ಹೀರೋದ್ರಿಂದ ಎಲೆಗಳು ಮೊದಲನೇ ಹಂತದಲ್ಲಿ ಬಿಳಿ ಬಣ್ಣಕ್ಕೆ ತಿರುಗ್ತವೆ. ಈ ರಸ ಇರೋದ್ರಿಂದ ಎಲೆಗಳು ಬಿಳಿ ಬಣ್ಣದ ತಿರುಗ್ತವೆ. ಸಾಮಾನ್ಯವಾಗಿ ನೀವು ಎಲೆಗಳ ಮೇಲೆ ಬಿಳಿ ಬಣ್ಣದ ಸಣ್ಣ ಸಣ್ಣ ಗೆರೆಗಳನ್ನು ನೋಡಬಹುದು ಈ ಥ್ರಿಪ್ಸ್ ಒಳಗಾದ ಬಾಧೆಗೊಳಗಾದಂಥ ಎಲೆಗಳ ಮೇಲೆ. ನಂತರ ಕ್ರಮೇಣ ಇವು ಹೂವು ಬಿಡಲಿಕ್ಕೆ ಪ್ರಾರಂಭವಾದ ತಕ್ಷಣ ಸೇವಂತಿಗೆ ಇವು ಹೂವಿಗೆ ಬರ್ತಾವೆ. ಹೂವಿಗೆ ಬಂದು ಹೂವಿನ ರೆಕ್ಕೆಗಳ ಮೇಲೆ ಇವು ರೆಕ್ಕೆಗಳ ಮಧ್ಯಭಾಗದಲ್ಲಿ ಕುಳಿತುಕೊಂಡ್ಬಿಟ್ಟು ರಸವನ್ನು ಹೀರಲಿಕ್ಕೆ ಪ್ರಾರಂಭ ಆಗ್ತಾವೆ. ಅವಾಗ ನೀವು ಕ್ರಮೇಣ ಇವು ಬಾಧೆಗೊಳಗಾಗಿ 1 ವಾರ 2 ವಾರದ ಕಳೆದಂಗೆ ನೀವು ಈ ಕಂದು ಬಣ್ಣಕ್ಕೆ ತಿರುಗ್ತಾವೆ ರೆಕ್ಕೆ. ಸೇವಂತಿಗೆ ರೆಕ್ಕೆಗಳು ಬಿಳಿ ಬಣ್ಣದಿಂದ ಹಳದಿ ಬಣ್ಣದಿಂದ ಕಂದು ಬಣ್ಣಕ್ಕೆ ತಿರುಗಿ ಇವನ್ನು ನಂತರ ಕ್ರಮೇಣ ಒಣಗಲಿಕ್ಕೆ ಪ್ರಾರಂಭ ಆಗ್ತವೆ. ಮತ್ತು ನಂತರ ಬರ್ತಕ್ಕಂಥ ಈ ಥ್ರಿಪ್ಸ್ ಬಾಧೆಯನ್ನು ನಿಯಂತ್ರಣದಲ್ಲಿ ಹತೋಟಿಯಲ್ಲಿ ಇಡಲಿಕ್ಕೆ ನಾವು ಈ ಮೊದಲೇನು ತಿಳಿಸಿದ್ವಿ, ಸಸ್ಯ ಏನನ್ನು ಎಪಿಡನ್ನು ನೀವು ಹತೋಟಿಯಲ್ಲಿ ಇಡಲಿಕ್ಕೆ ಏನು ಈ ರಾಸಾಯನಿಕಗಳನ್ನು ಸಜೆಸ್ಟ್ ಮಾಡಿದ್ವಿ, ಅದೇ ರಾಸಾಯನಿಕಗಳನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ನಂತರ ಬರ್ತಕ್ಕಂಥ ಈ ಪ್ರಮುಖವಾದ ಕೀಟ ಅಂದರೆ ಸೇವಂತಿಗೆಯಲ್ಲಿ ಮೊಗ್ಗು ಕೊರೆಯ ಹುಳು. ಅಥವಾ ಇದನ್ನ ಸಾಮಾನ್ಯವಾಗಿ ಬಡ್ ವರ್ಮ್ ಅಂತೀವಿ ಅಥವಾ ಬಡ್ ಬೋರರ್ ಅಂತೀವಿ. ಇದು ಮಗ್ಗು ಕೊರೆಯುವ ಹುಳು. ಇದು ಈ ಹೆಸರಲ್ಲೇ ನಾವು ಇದು ತಿಳಿಸಿದಂತೆ ಮಗ್ಗು ಕೊರೆಯ ಹುಳು ಈ ಹೂವಿನ ಹಂತ, ಈ ಸೇವಂತಿಗೆ ಹೂವು ಬಿಡಲಿಕ್ಕೆ ಪ್ರಾರಂಭವಾದ ತಕ್ಷಣ ಈ ಪ್ರೌಢ ಹಂತದ ಕೀಟಗಳು ಈ ಎಲೆಗಳ ಮೇಲ್ಭಾಗಲೇ ಬಂದು ತತ್ತಿಯನ್ನು ಇಟ್ಟು ಅವುಗಳ ಸಂತಾನೋತ್ಪತ್ತಿಯನ್ನು ಪ್ರಾರಂಭ ಮಾಡ್ತವೆ. ನಂತರ ಈ ತತ್ತಿಯಿಂದ ಹೊರಬಂದಂತಹ ಮರಿ ಹುಳುಗಳು ಮೊಗ್ಗಿನ ಮೇಲೆ ಬಂದ್ಬಿಟ್ಟು ಮೊಗ್ಗನ್ನು ಕೊರೆದು ಒಳಗಡೆ ಮೊಗ್ಗನ್ನು ಕೊರೆದು ಒಳಗಡೆ ಹೋಗಿ ಒಳಗಡೆ ಸೇರಿಕೊಂಡು ಮೊಗ್ಗಿನ ಒಳಭಾಗದವನ್ನೆಲ್ಲ ಕೊರೆದು ತಿನ್ನಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಇಂಥ ಮೊಗ್ಗುಗಳ ಮೇಲೆ ನೀವು ಈ ಸೇವಂತಿಯ ಮೊಗ್ಗುಗಳ ಮೇಲೆ ಸಣ್ಣ ಸಣ್ಣ ರಂಧ್ರಗಳನ್ನು ಕಾಣಬಹುದು. ನಂತರ ಈ ಮೊಗ್ಗುಗಳು ಕ್ರಮೇಣ ಉದುರಲಿಕ್ಕೆ ಪ್ರಾರಂಭವಾಗ್ತವೆ. ಸೊ ಈ ಮೊಗ್ಗು ಕೊರೆಯುವ ಹುಳುವಿನ ಬಾಧೆ ನಿಯಂತ್ರಣಕ್ಕಾಗಿ ನೀವು ಈ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ಲೋರೋಪೈರಿಪಾಸ್ ಇರ್ಬೋದು ಅಥವಾ ಈ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಈ ಕೊರಾಜಿನ್ ಅಂತ ಏನು ಬರುತ್ತೆ, ಕ್ಲೋರಾಂಟ್ರಿನಲಿಪ್ರೋಲ್ ಅಂತ, ಇದನ್ನ ಪ್ರತಿ ಲೀಟರ್ ನೀರಿಗೆ 0.3 ಇಂದ 0.25 ಮಿಲಿಲೀಟರ್ನಷ್ಟು ನೀವು ಸಿಂಪಡಣೆ ಮಾಡೋದ್ರಿಂದ ಈ ಕೀಟವನ್ನು ನೀವು ಹತೋಟಿಯಲ್ಲಿ ಬಿಡಬಹುದು. ಈ ಮಲ್ಲಿಗೆ ಮತ್ತು ಸೇವಂತಿಗೆಯಲ್ಲಿ ಬರುವ ಪ್ರಮುಖ ಕೀಟಗಳ ಬಗ್ಗೆ ತಾವು ಹೇಳ್ತಾ ಇದ್ರೆ, ಈ ಒಂದು ಕೀಟಗಳು ಅಂದ್ರೆ ನಾವು ಹಳ್ಳಿ ಇಳುವರಿ ಪಡಿಬೇಕಂದ್ರೆ ಈ ಕೀಟಗಳು ಬರಲಾರ್ದಂಗೆ, ಇವುಗಳ ಒಂದು ಬಾಧೆ ಕಾಣಿಸಲಾರ್ದಂಗೆ ನಾವು ಒಂದು ಮುಂಜಾಗ್ರತೆ ಕ್ರಮ ತಗೋಬೇಕಾಗುತ್ತೆ. ಮಲ್ಲಿಗೆ ಮತ್ತು ಸೇವಂತಿಗೆ ಬೆಳೆಯಲ್ಲಿ ಈ ಕೀಟಗಳು ಬರಲಾರ್ದಂಗೆ ಏನೇನು ಒಂದು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಿದರೆ ಈ ಕೀಟಗಳಿಂದ ಒಂದು ನಾವು ಬೆಳೆಗಳನ್ನು ಸಂರಕ್ಷಿಸಬಹುದು ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ಈ ಎರಡು, ಈ ಮಲ್ಲಿಗೆ ಇರ್ಬೋದು ಮತ್ತು ಸೇವಂತಿಗೆ ಇರ್ಬೋದು, ಇವುಗಳಲ್ಲಿ ಈ ರಸಹೀರುವ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡುಬರ್ತದೆ. ಈ ರಸಹೀರುವ ಕೀಟಗಳಾದಂಥ ಈ ಎರಡು ಬೆಳೆಗಳಲ್ಲಿ ಎಪಿಡ್ಸ್ ಇರ್ಬೋದು, ಥ್ರಿಪ್ಸ್ ಇರ್ಬೋದು ಅಥವಾ ಬಿಳಿನೊಣ ಇರ್ಬೋದು, ಸಾಮಾನ್ಯವಾಗಿ ಇವುಗಳ ಬಾಧೆ ಒಂದು ಈ ಹೂವು ಬಿಡುವ ಹಂತ ಏನಾದರೂ ಬಿಸಿಲಿನ ಟೈಮ್ಗೆ ಅಂತ ಬೇಸಿಗೆ ಟೈಮಿಗೆ ಏನಾದರೂ ಕ್ವೈನ್ಸೈಡ್ ಆದರೆ, ಎರಡು ಆವಾಗ ಇವುಗಳ ಬಾಧೆ ಜಾಸ್ತಿ ಇರುತ್ತೆ. ಅಥವಾ ನಾನು ಈ ಮೊದಲೇ ತಿಳಿಸಿದಂಗೆ ಇದರ ಸುತ್ತಲೂ ನಿಮ್ಮ ಸೇವಂತಿಗೆ ಇರ್ಬೋದು ಮಲ್ಲಿಗೆ ಹೂವಿನ ತೋಟದ ಸುತ್ತಲೂ ಏನಾದರೂ ನೀವು ತರಕಾರಿ ಬೆಳೆಗಳನ್ನು ಯಾವುದಾದ್ರೂ ಬೆಳೀತಾ ಇದ್ರೆ, ಬೆಂಡಿ ಬದನೆ ಅಥವಾ ಮೆಣಸಿನಕಾಯಿ ಟೊಮ್ಯಾಟೊ ಇದೇನಾದ್ರು ಬೆಳೆ ಬೆಳೀತಾ ಇದ್ರೆ ಅದನ್ನು ಆದಷ್ಟು ನೀವು ಸ್ವಲ್ಪ ದೂರದಲ್ಲಿ ಸ್ವಲ್ಪ ದೂರ ನೀವು ಅದನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಇದರಿಂದ ನೀವು ನಿಯಂತ್ರಣ ಇರ್ಬೋದು. ನಂತರ ಈ ಸೇವಂತಿಗೆಯಲ್ಲಿ ಪ್ರಮುಖವಾಗಿ ಥ್ರಿಪ್ಸ್ ಬಾಧೆ ಬರದೇನೆ ನೀವು ಹೇಗೆ ನಿಯಂತ್ರಣ ಮಾಡಬೇಕು ಮತ್ತು ಕಡಿಮೆ ಖರ್ಚಿನಲ್ಲಿ ನೀವು ನಿಯಂತ್ರಣ ಮಾಡೋದಾದರೆ, ಈ ನೀವು ಹೂ ಬಿಡಲಿಕ್ಕೆ ಪ್ರಾರಂಭ ಈ ಬೆಳೆಯನ್ನು ನೀವು ನಾಟಿ ಮಾಡಿ ಸುಮಾರು 60-70 ದಿನ ಆದ ನಂತರ ಇನ್ನೇನು ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ ಅನ್ನೋಷ್ಟು ಆ ಹೊತ್ತಿಗೆ ನೀವು ಈ ನೀಲಿ ಬಣ್ಣದ ಈ ಸ್ಟಿಕ್ಕಿ ಗಮ್ಮಿನ ಈ ಬಲೆಗಳನ್ನು ನೀವು ತೋಟದಲ್ಲಿ ಸುಮಾರು 8-10 ಈ ನೀಲಿ ಅಂಟಿನ ಬಲೆಗಳನ್ನು ನೀವು ಹೊಲದಲ್ಲಿ ನಿಲ್ಲಿಸಬೇಕು. ನಿಮ್ಮ ಸೇವಂತಿಗೆ ಬೆಳೆ ಅಥವಾ ಮಲ್ಲಿಗೆ ಬೆಳೆ ಎಷ್ಟು ಹೈಟ್ ಇರ್ತದೆ ಅದರಿಂದ 1 ಮೀಟರ್ ಹೈಟ್ ಇರಬೇಕು ಬೋರ್ಡ್, ನೀಲಿ ಬಣ್ಣದ ಬಲೆಗಳು, ಅಂಟಿನ ಬಲೆಗಳು. ಸೊ ಇವನ್ನ ನೀವು ಅತಿ ಕಡಿಮೆ ಖರ್ಚಿನಲ್ಲಿ ನೀವು ಅದರ ಬಾಧೆ ಹೆಚ್ಚಾಗಲಿಕ್ಕಿಂತ ಪೂರ್ವದಲ್ಲೇ ನೀವು ಎಲ್ಲರೂ ಥ್ರಿಪ್ಸ್ ಬಾಧೆ ಕಂಡ ತಕ್ಷಣವಾಗಿ ನೀವು ಇವನ್ನ ನಿಲ್ಲಿಸೋದ್ರಿಂದ ಇವುಗಳ ಬಾಧೆಯನ್ನು ನೀವು ಗಣನೀಯ ಪ್ರಮಾಣದಲ್ಲಿ ನೀವು ನಿಯಂತ್ರಣದಲ್ಲಿ ಇಡಬಹುದು. ರೈತ ಬಾಂಧವರು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆ 7795576914ಗೆ ಕರೆ ಮಾಡಬಹುದು. ಒಳ್ಳೇದು ಡಾಕ್ಟ್ರೆ. ಈ ಮಲ್ಲಿಗೆ ಮತ್ತು ಸೇವಂತಿಗೆ ಬೆಳೆಯಲ್ಲಿ ಯಾವ್ಯಾವ ಕೀಟಗಳು ಬರ್ತವೆ ಮತ್ತು ಅದರಲ್ಲಿ ಪ್ರಮುಖವಾದ ಕೀಟಗಳು ಯಾವ್ಯಾವು, ಅದು ಈ ಸಂದರ್ಭದಲ್ಲಿ ಯಾವೆಲ್ಲ ಕೀಟಗಳು ಈ ಒಂದು ಬೆಳೆಗಳಿಗೆ ಬಾಧಿಸ್ತವೆ ಮತ್ತು ಏನೆಲ್ಲ ಒಂದು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರೆ ಈ ಒಂದು ಕೀಟಬಾಧೆಯಿಂದ ಬೆಳೆಗಳನ್ನು ಸಂರಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ತಾವು ಮಾಹಿತಿಯನ್ನು ಮಾಡಿಕೊಟ್ಟಿದ್ರೆ ನಮ್ಮ ರೈತ ಬಾಂಧವರಿಗೆ, ಅದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಮಲ್ಲಿಗೆ ಹಾಗೂ ಸೇವಂತಿಗೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಹಾಲಿಕಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆಯ ಕೃಷಿಕ ಜಗದೀಶ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆಯ ಪ್ರಗತಿಪರ ಕೃಷಿಕರಾದ ಜಗದೀಶ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಾರೆ. ಜಗದೀಶ್ ಪಾಟೀಲ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ. ಜಗದೀಶ್ ಪಾಟೀಲ್ ಅವರೇ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಸುಮಾರು 15-20 ವರ್ಷದಿಂದ ಮಾಡ್ತಾ ಇದ್ದೀನಿ. ವಿದ್ಯಾಭ್ಯಾಸ ಮಾಡಲಿಲ್ಲ? ನಂದು ಇಂಜಿನಿಯರಿಂಗ್ ಆಗಿದೆ, ಆದರೂ ನಾ ಮೊದಲಿಂದನೂ ಕೃಷಿ ಬಗ್ಗೆ ಬಹಳ ಆಸಕ್ತಿ. ಇಂಜಿನಿಯರಿಂಗ್ ಮಾಡಿ ಕೆಲಸಕ್ಕೆ ಹೋಗಿದ್ರೆ ಚೆನ್ನಾಗಿತ್ತು ಅನ್ಸುತ್ತ, ಈ ಕೃಷಿ ಬದುಕೆ ಚೆನ್ನಾಗಿ ಅನ್ಸುತ್ತ? ಇಲ್ಲ, ನಮ್ಮ ತಂದೆ ಕಾಲದಿಂದ ಕೃಷಿ ಬಗ್ಗೆ ಎಲ್ಲ ಬಹಳ ಆಸಕ್ತಿ ಇತ್ತು, ಹಾಗಾಗಿ ನನಗೆ ಕೃಷಿ ಬಗ್ಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ಎಲ್ಲ ರೈತರು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ, ಕೃಷಿ ಲಾಸಪ್ಪ, ನಾವು ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಅಂತಂದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಕೃಷಿಯಲ್ಲಿ ನಾವು ಒಳ್ಳೆ ರೀತಿ ಪದ್ಧತಿ ಮಾಡ್ಕೊಂಡು ಸಾವಯವ ಗೊಬ್ಬರ ಅವೆಲ್ಲ ಹಾಕೊಂಡು ನಾವು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ನಮಗೆ ಲಾಭ ಆಗುತ್ತೆ, ಅದರಲ್ಲಿ ಯಾವುದೇ ಒಂದು ಇದಾಗೋದಿಲ್ಲ. ಮೇಲಾಗಿ ಈಗ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಸಾರಾಂಶ ಎಲ್ಲ ಹಾಳಾಗುತ್ತೆ, ಹಾಗಾಗಿ ನಾನು ಸಾವಯವ ಪದ್ಧತಿ ಆಮೇಲೆ ಎರೆಹುಳು ಗೊಬ್ಬರ ಆ ಥರ ಮಾಡಿಕೊಂಡು ಇದು ಮಾಡ್ತಾ ಇದ್ದೀನಿ. ಅಂದರೆ ಜಮೀನಿನಲ್ಲಿ ಹೆಚ್ಚಾಗಿ ನೀವು ಸಾವಯವ ಕೃಷಿನ ಅಳವಡಿಸ್ಕೊಂಡಿದ್ದೀರ? ಹೌದು, ಖಂಡಿತ. ಮತ್ತಾಗಿ ಮೇಲಾಗಿ ನಾವು ಏನು ಹೇಳ್ತೀವಿ, ಜೀರೋ ಕಲ್ಟಿವೇಷನ್ ಅಂತೀವಿ, ಆ ಥರ ನಾವು ಕಲ್ಟಿವೇಷನ್ ಕಡಿಮೆ, ಅದರಿಂದ ನಮಗೆ ಎರೆಹುಳು ಅವೆಲ್ಲ ಹೆಚ್ಚಾಗ್ತಾ ಇದ್ದಾವೆ, ಗಿಡಗಳಿಗೆ ಬೇಕಾದ ಪೋಷಕಾಂಶಗಳೆಲ್ಲ ಚೆನ್ನಾಗಿ ಸಿಗ್ತಾ ಇದ್ದಾವೆ, ತೇವಾಂಶನೂ ಕಾಪಾಡ್ಕೊಂಡಿದ್ದಾವೆ. ಈಗ ನಾವು ಸಾಕಷ್ಟು ಜನ ರೈತರು ನೋಡ್ತೀವಿ, ಈ ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ಇಳುವರಿ ಬರುತ್ತೆ, ರಾಸಾಯನಿಕ ಸಿಂಪಡಣೆಗಳನ್ನು ಉಪಯೋಗಿಸಿದ್ರೆ ಮಾತ್ರ ನಾವು ಬೆಳೆ ತಾಣಲಿಕ್ಕೆ ಸಾಧ್ಯ ಅನ್ನೋಂಥ ರೈತರೇ ಹೆಚ್ಚು. ಅಂಥದ್ರಲ್ಲಿ ನಾವು ಈ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಾಗ ಈ ಕೃಷಿಯಲ್ಲಿ ಪ್ರಗತಿ ಕಾಣ್ಬೋದು ಅಂತೀರಾ? ಖಂಡಿತ ಕಾಣ್ಬೋದು. ನಿರೀಕ್ಷೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಅಧಿಕ ಇಳುವರಿಯನ್ನು ಬರುತ್ತೆ, ಆದರೆ ಗಿಡದ ಒಂದು ಆಯಸ್ಸು ಕಡಿಮೆ ಆಗುತ್ತೆ ಅಂತ ನಮ್ಮ ಅನಿಸಿಕೆ, ಹಾಗಾಗಿ ನಾವು ಇದಕ್ಕೆ ಹೋಗಿದ್ದೀವಿ, ಸಾವಯವ ವ್ಯವಸಾಯಕ್ಕೆ. ಮತ್ತೆ ಖರ್ಚುನು ಜಾಸ್ತಿ ಅಂತೀರ ರಾಸಾಯನಿಕ ಕೃಷಿಯಲ್ಲಿ? ಹೌದು, ಖಂಡಿತ ಸರ್. ಮತ್ತೆ ಮೇಲಾಗಿ ಗಿಡಗಳಿಗೆ ರೋಗ ಬಾಧೆ ಅವೆಲ್ಲ ಹೆಚ್ಚು ಆಗ್ತಾ ಇದೆ ರಾಸಾಯನಿಕ ಗೊಬ್ಬರ ಅವನ್ನೆಲ್ಲ ಬಳಸೋದ್ರಿಂದ. ಆದ್ರೆ ನಿಮ್ಮ ಜಮೀನು ಎಷ್ಟು ಎಕರೆ ಇದೆ ಸರ್? ನನ್ನ ಹೆಸರಿಗೆ 6 ಎಕರೆ 3 ಗುಂಟೆ ಇದೆ, ಅದರಲ್ಲಿ ಒಂದು 4 ಎಕರೆ ಅಡಿಕೆ ಮಾಡಿದ್ದೀನಿ, 1-2 ಎಕರೆ ಎಲ್ಲಾ ತರದ ಹಣ್ಣಿನ ಗಿಡಗಳು, ಅದರಲ್ಲಿ ಮೇಜರ್ ಕ್ರಾಪ್ ಆಗಿ ಮಾವು ಸಪೋಟ ಮೌಸಂಬೆ ಮಾಡಿದ್ದೀನಿ. ಇನ್ನ 25-35 ತನಕ ಬೇರೆ ಬೇರೆ ಎಲ್ಲಾ ತರದ ಜಾತಿಯ ಹಣ್ಣಿನ ಗಿಡಗಳು ಹಾಕಿದ್ದೀನಿ. ಮತ್ತೆ ನಡುವೆ ಎಲ್ಲ ಕರ್ಬೇವಿನ ಗಿಡ ಹಾಕಿದ್ದೀನಿ, ಮತ್ತೆ ನುಗ್ಗೆ ಗಿಡ ಹಾಕಿದ್ದೀನಿ. ಅದರಿಂದ ಎಲ್ಲ ಒಂದಲ್ಲ ಒಂದು ಬೆಳೆಯಿಂದ ನಮಗೆ ಒಂದರ ಲಾಸ್ ಆದರೂ ಇನ್ನೊಂದರಲ್ಲಿ ಲಾಭಾಂಶ ಬರುತ್ತಾ ಇದೆ. ಎಲ್ಲ ತೋಟಗಾರಿಕೆ ಬೆಳೆಗಳು ಹಾಕಿದ್ರೆ ಅಲ್ಪಾವಧಿ ಬೆಳೆಗಳನ್ನು ಯಾವ ಬೆಳೆಯಲ್ಲ? ಇಲ್ಲ ಸರ್, ಎಲ್ಲ ದೀರ್ಘಾವಧಿ ಬೆಳೆಗಳೇ. ಸ್ಟಾರ್ಟಿಂಗಲ್ಲಿ ಅಡಿಕೆ ಗಿಡ ಚಿಕ್ಕವಿದ್ದಾಗ ಬೆಂಡೆ ಮತ್ತು ಜವಳಿ ಅವನ್ನ ತರಕಾರಿ ಎಲ್ಲ ಹಾಕಿದ್ದೆ, ಅದರಿಂದ ತುಂಬ ಆದಾಯ ಬರ್ತಿತ್ತು ನನಗೆ. ಆಮೇಲೆ ಮೇಲಾಗಿ ನನಗೆ ದಾವಣಗೆರೆ ಮಾರ್ಕೆಟಲ್ಲಿ ನಮ್ಮ ತೋಟದಿಂದ ಬಂದಿರೋ ಜವಳಿ ಅಥವಾ ಬೆಂಡೆಕಾಯಿಗಳನ್ನ ದಲ್ಲಾಳರು ಬಹಳ ಬೇಗ ಬಂದು ಖರೀದಿ ಮಾಡ್ತಾ ಇದ್ರು, ನನ್ನ ಹತ್ರ ರೋಗ ಬಾಧೆ ಇರ್ತಿರ್ಲಿಲ್ಲ, ಹಾಗಾಗಿ ಬಹಳ ಇಷ್ಟಪಟ್ಟು ತಗೊಳ್ತಾ ಇದ್ರು. ಎಲ್ಲ ಈರುಳ್ಳಿ ತರಕಾರಿ ಟೊಮೆಟೊ ಅಂತ ಬೆಳೆಗಳನ್ನ ಬೆಳೆಯ ರೈತರನ್ನ ನೋಡ್ತೀವಿ ನಾವು. ಅಂತದ್ರಲ್ಲಿ ನೀವು ಈ ತೋಟಗಾರಿಕೆ ಬೆಳೆಗಳೇ ಬೆಳೆಯಕ್ಕೆ ಆಸಕ್ತಿ ತೋರಿಸಿದ್ರೆ ಯಾಕೆ ಈ ತೋಟಗಾರಿಕೆ ಬೆಳೆಗಳು ಬೆಳಿಬೇಕು ಅಂತ ಆಸಕ್ತಿ ಬಂತು? ತೋಟಗಾರಿಕೆ ಬೆಳೆಗಳು ಅಂದ್ರೆ ಈಗ ಸಾಮಾನ್ಯ ಎಲ್ಲಾ ತರದ ಹಣ್ಣುಗಳನ್ನ ನಾವು ಇಷ್ಟಪಟ್ಟು ತಿಂತೀವಲ್ಲ, ಬೇರೆ ಜನಕ್ಕೂ ನಾವು ಅದನ್ನ ಒಂದು ತಿನ್ನೋ ಒಂದು ಆಸೆ ಹುಟ್ಟಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಎಕರೆಲ್ಲಿ ಅಡಿಕೆ ಮತ್ತೆ ಎಷ್ಟು ಎಕರೆಲ್ಲಿ ಹಣ್ಣಿನ ಬೆಳೆಗಳು ಬೆಳೀತಾ ಇದ್ರ? 2 ಎಕರೆ ಒಳಗೆ ಹಣ್ಣಿನ ಗಿಡಗಳು ಎಲ್ಲ ತರದವು ಮಾಡಿದೀವಿ, ಒಂದು 4 ಎಕರೆಲ್ಲಿ ಅಡಿಕೆ ಮಾಡಿದೀವಿ. ಅಡಿಕೆ ಒಳಗೆ ಉಪ ಬೆಳೆಯಾಗಿ ಬಾಳೆ ಹಾಕಿದೀವಿ, ಬಾಳೆ ಹಾಕಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದು ಅಡಿಕೆ ಎಲ್ಲ ಫಸಲು ಬರ್ತಾ ಇದೆಯಾ? ಹೌದು ಸರ್, ಈಗ ಒಂದು 3-4-5 ವರ್ಷದಿಂದ ಬರ್ತಾ ಇದೆ. ನಡುವೆ ಸ್ವಲ್ಪ ನೀರಿನ ತೊಂದರೆ ಆಗಿ ಬಹಳ ಗಿಡಗಳೆಲ್ಲ ಹಾಳಾಗ್ಬಿಟ್ಟಿದ್ವು. ಅದೇ ಟೈಮಲ್ಲಿ ನಮಗೆ ಇದು ಚೆಕ್ ಡ್ಯಾಮ್ ಎಲ್ಲ ಇತ್ತು, ಒಂದು ಅದಕ್ಕೆ ನಾವು ಒಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಈಗ ತುಂಬಾ ಚೆನ್ನಾಗಿ ಬೋರ್ವೆಲ್ಗಳು ರೀಚಾರ್ಜ್ ಆಗಿದಾವೆ, ಹಾಗಾಗಿ ಈಗ ಗಿಡಗಳು ತುಂಬಾ ಚೆನ್ನಾಗಿ ಇದಾವೆ. ಇವಾಗ 2-3 ವರ್ಷದಿಂದ ತುಂಬಾ ಒಳ್ಳೆ ಫಸಲು ಬರ್ತಾ ಇದೆ. ಅಡಿಕೆ ಸಸಿ ಎಲ್ಲಿಂದ ತಗೊಂಬಂದ್ರೆ ಸರ್? ಹಳೆ ಅಡಿಕೆ ಸಸಿ ತೋಟ ನಮ್ದು ಹಳೆ ತೋಟದಿಂದಾನೆ, 60-70 ವರ್ಷದ ಅಡಿಕೆ ತೋಟ ಇದೆ ನಮ್ಮ ತಂದೆಯವ್ರು ಮಾಡಿದ್ದು. ಅದರಲ್ಲಿಂದ ಒಳ್ಳೆ ಗೋಟುಗಳನ್ನ ಆರಿಸಿ ನಾವು ಮೊಳಕೆ ಮಾಡಿ ಪ್ಯಾಕೆಟ್ಗೆ ಹಾಕಿ ಎರಡು ವರ್ಷ ವರ್ಷ ಒಂದು ವರ್ಷದ ಒಂದು ವರ್ಷದ ಗಿಡ ಆದ ತಕ್ಷಣ ನಾವು ಅಡಿಕೆ ಗಿಡನ ನಮ್ಮ ತೋಟಕ್ಕೆ ಹಾಕಿದ್ವಿ. ಅಂದ್ರೆ ರೈತರು ಸ್ವತಃ ಹಳೆ ಮರಗಳಿಂದ ಗೋಟ್ನ ಆಯ್ಕೆ ಮಾಡ್ಕೊಂಡು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡದೆ ಅನುಕೂಲ ಅಂತ ಈಗ ಬೇರೆ ಬೇರೆ ಕಡೆಯಿಂದ ಕೊಂಡ್ಕೊಂಡ್ಬರ್ತಾರೆ ರೆಡಿ ಅಂತ ಸಸಿಗಳನ್ನ, ಅವನ್ ತಂದು ನಾಟಿ ಮಾಡದೆ ಅನುಕೂಲ ಅಂತ ಸರ್? ಅವರು ಬೇರೆ ಬೇರೆ ಜನ ಪ್ಯಾಕೆಟ್ ಮಾಡಿ ಗಿಡ ಮಾರ್ತಾರಲ್ಲ, ಅವ್ರು ಯಾವ ತರದ ಗೋಟ ಆಯ್ಕೆ ಮಾಡ್ಕೊಂಡಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಇದು ನಾವು ನಮ್ಮ ತೋಟದಿಂದನೇ ಆದ್ರಿಂದ ನಮಗೆ ಒಳ್ಳೆ ಇಳುವರಿ ಬರ್ತಾ ಇದೆ. ಆದ್ರಿಂದ ನಾನು ಒಳ್ಳೆ ಗೋಟ್ನ ತಮ್ಮಂದು ಸೆಲೆಕ್ಟ್ ಮಾಡ್ಕೊಂಡು ಪ್ಯಾಕೆಟ್ ಮಾಡಿ ಗಿಡಗಳನ್ನ ಸಾಕಿ ಬೇರೆಯವ್ರಿಗೂ ಮಾರಿ ಅಂತ ಹೇಳಿ. ನಾವು ಈಗ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ರೆ? 8 ಅಡಿ ಒಂದು ಕಡೆ, ಇನ್ನೊಂದು ಕಡೆ 9 ಅಡಿ ದಾಯ ಮಾಡಿದೀವಿ ಸರ್. ಈಗ ಕೆಲವು ರೈತರು 6 ಅಡಿ 7 ಅಡಿ ಎಲ್ಲ ಕೊಡ್ತಾರೆ, ಗಿಡಗಳ ಸಂಖ್ಯೆ ಜಾಸ್ತಿ ಆಗಿ ಹೆಚ್ಚು ಇಳುವರಿ ಬರುತ್ತೆ ಅಂತ. ಈ ತರ 8-9 ಕೆಲವರು 9-9 ಅಡಿ ಅಂತರ ಕೊಡ್ತಾರೆ, ಈಗ ಹೆಚ್ಚು ಅಂತರ ಕೊಡೋದ್ರಿಂದ ಏನ್ ಅನುಕೂಲ ಅಂತೀರ? 9-9 ದಾಯ ಮಾಡೋದ್ರಿಂದ ಅಳಿಲು ಇಲಿ ಕಾಟ ತೊಂದ್ರೆ ತಪ್ಪುತ್ತೆ ಸರ್. ಅದು ಗರಿಯಿಂದ ಗರಿಗೆ ಹಾರಿ ಆ ಕಡೆಯಿಂದ ಈ ಕಡೆ ಗಿಡನ ಹಾಳು ಮಾಡ್ತವೆ. ಎಲ್ಲ ಗಿಡಗಳಲ್ಲಿ ಅಡಿಕೆ ಹರಳೆಲ್ಲ ತಿಂದು ಹರಳೆಲ್ಲ ಉದುರಿಸಿ ಹಾಳು ಮಾಡ್ತವೆ. ಅದರಿಂದ ಫಸಲು ಕಡಿಮೆ ಆಗುತ್ತೆ. ದಾಯ ಕಡಿಮೆ ಇದ್ರೆ 6-6 ಅಥವಾ 7-6 ದಾಯ ಇದ್ರೆ ಆ ಥರ ಆಗುತ್ತೆ. 9-9 ದಾಯ ಇದ್ರೆ ಗಾಳಿ ಬೆಳಕು ವಿಶಾಲವಾಗಿ ಇದಾಗುತ್ತೆ, ಇಲಿ ಕಾಟ ಅಥವಾ ಅಳಿಲ್ ಕಾಟ ಕಡಿಮೆ ಆಗುತ್ತೆ ಅನ್ನೋ ನಮ್ಮ ಅನಿಸಿಕೆ ಸರ್. ಈಗ ಮತ್ತೆ 9-9 ಅಂತರ ಕೊಡೋದ್ರಿಂದ ಈ ಗೊಬ್ಬರ ಮಣ್ಣು ಇವನ್ನೆಲ್ಲ ಟ್ರ್ಯಾಕ್ಟರ್ಲ್ಲಿ ವ್ಯವಸಾಯ ಮಾಡ್ಲಿಕ್ಕೂ ಎಲ್ಲ ಅನುಕೂಲ ಆಗುತ್ತೆ ಅಂತೀರ? ಹೌದು ಖಂಡಿತ. ಅದು ಬೀದಿ ಒಳಗೆ ನಾವು ಟ್ರ್ಯಾಕ್ಟರ್ ತಗೊಂಡೋಗಿ ಎಲ್ಲಿ ಬೇಕೋ ಅಲ್ಲಿ ಅನುಕೂಲ ಆಗೋ ಜಾಗದಲ್ಲೇ ಗೊಬ್ಬರಗಳನ್ನ ಇಳಿಸಿ ತುಂಬಿ ಹಾಕಕ್ಕೂ ಅನುಕೂಲ ಆಗುತ್ತೆ ಅಂತೇಳಿ ನಾವು ಆ ಥರ ಮಾಡಿದ್ವಿ. ಅಡಿಕೆ ನಾಟಿ ಮಾಡಿದ್ಮೇಲೆ ಒಂದು ಫಸಲಿಗೆ ಬರ್ಬೇಕಂದ್ರೆ 6-7 ವರ್ಷ ಬೇಕಾಗುತ್ತೆ, ಅಷ್ಟರೊಳಗಡೆ ಅಂತರ ಬೆಳೆಗಳು ಏನೇನು ಬೆಳಿಬೋದು ಅಂತೀರ? ನಾನು ಮೊದಲೇ ತಿಳಿಸಿದ ಪ್ರಕಾರ ನಮ್ಮಲ್ಲಿ ಜವಳಿ ಬೆಂಡೆ ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿದ್ವಿ, ಟೊಮ್ಯಾಟೋನು ಹಾಕಿದ್ವಿ, ಹೆಸರು ಹಾಕಿದ್ವಿ, ಉದ್ದು ಹೆಸರು. ಅದರಿಂದ ನಮಗೆ ಒಳ್ಳೆ ಲಾಭನೂ ಬಂತು, ಜೊತೆಗೆ ಗಿಡಗಳಿಗೆ ಪೋಷಕಾಂಶನೂ ಸಿಕ್ತು. ಅದ್ರದ್ದು ಹೆಸರೆಲೆ ಗೊಬ್ಬರ ಆಯ್ತು, ಹಾಗಾಗಿ ಅದನ್ನ ಮಾಡ್ಕೊಂಡಿದೀವಿ. ಈ ಗಿಡಗಳೆಲ್ಲ ದೊಡ್ಡವಾಗಿದ್ವಲ್ಲ, ಈಗ ಏನಾದ್ರು ಅಂತರ ಬೆಳೆಗಳು ಬೆಳೀತಾ ಇದ್ರ? ಈಗ ಬಾಳೆ ಬಂದು ಬಿಟ್ರೆ ಇನ್ನೇನು ಬೆಳೀತಾ ಇಲ್ಲ ಸರ್. ನಡುವೆ ಈ ವರ್ಷ ನಾನು ಏಲಕ್ಕಿ ಗಿಡ ನಾಟಿ ಮಾಡಿಸಿದೀನಿ. ಕೆಲವರು ವಿಳ್ಯದೆಲೆ ಕಾಳುಮೆಣಸು ಇದು ಬೆಳೆದ್ರು ಸಾಕಷ್ಟು ಲಾಭದಾಯಕ ಅಂತಾರೆ, ಅವನ್ನೇ ಬೆಳಿಲಿಕ್ಕೆ ಆಸಕ್ತಿ ಇಲ್ಲ? ನಮ್ಗೆ ಅದು ಆಸಕ್ತಿ ಇದೆ, ಈ ಸಾರಿ ಮಾಡ್ಬೇಕು ಅಂತ ಇದ್ವಿ. ಇನ್ನೊಂದು 2 ಎಕರೆ ಖಾಲಿ ಇದೆ, ಅದ್ರಲ್ಲಿ ಸ್ವಲ್ಪ ಕಾಳುಮೆಣಸು ಹಾಕೋಣ ಅಂತ ಇದ್ದೀನಿ ಸರ್. ಇನ್ನೆರಡೆಕರೆಯಲ್ಲಿ ಏಲಕ್ಕಿ ಮತ್ತೆ ಕೋಕು ಅವೆಲ್ಲ ಗಿಡಗಳನ್ನ ಹಾಕಿದೀನಿ. ಈಗ ಇದಕ್ಕೆ ನೀರು ನಿರ್ವಹಣೆ ಯಾವ ರೀತಿ ಮಾಡಿದ್ರೆ, ಎಲ್ಲ ಡ್ರಿಪ್ ಮಾಡಿದ್ರೆ ಆ ನೀರೇ ಕೊಡ್ತಿದ್ರಿ ಸರ್? ಇಲ್ಲ, ನಮ್ದೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದೀನಿ. ನನಗೆ ಈಗ ಒಂದು 4-5 ವರ್ಷ ಕೆಳಗಡೆ ನಮ್ಮ ಚನ್ನಗಿರಿ ತಾಲೂಕು ಲೆವೆಲ್ ಇದರಲ್ಲಿ ಸಮಗ್ರ ಕೃಷಿಯಲ್ಲಿ ನೀರು ನಿರ್ವಹಣೆ ಬಗ್ಗೆ ಒಂದು ಪ್ರಶಸ್ತಿನೂ ಬಂದಿದೆ. ಯಾಕೆ ಪ್ರಶಸ್ತಿ ಕೊಟ್ರು, ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ನೀರು ನಿರ್ವಹಣೆ ಅಂದ್ರೆ? ನಮ್ದು ಕಡಿಮೆ ನೀರಿನಲ್ಲಿ ಎಲ್ಲಾ ತರದ ಒಂದು ಗಿಡಗಳಿಗೂ ನೀರು ತಲುಪಾಗಿ ಮಾಡಿಕೊಂಡು ಗಿಡಗಳಿಗೆ ತೊಂದರೆ ಆಗ್ಲಾರ್ದಂಗೆ ನಾವು ನೀರಿನ ನಿರ್ವಹಣೆ ಮಾಡ್ತಾ ಇದೀವಿ ಸರ್. ಈಗ ಅಡಿಕೆಗೆ ಮೇಲ್ ಗೊಬ್ಬರ ಕೊಡ್ಬೇಕಾಗುತ್ತೆ, ವರ್ಷದಲ್ಲಿ ಏನೇನು ಗೊಬ್ಬರ ಕೊಡ್ತೀರಾ, ಎಷ್ಟು ಸಾರಿ ಕೊಡ್ತೀರಾ? ನಾವು ಈಗ ರಾಸಾಯನಿಕ ಗೊಬ್ಬರ ಯಾವುದು ಕೊಡ್ತಾ ಇಲ್ಲ, ಮೊದಲಿಂದ ಅದು ನಮ್ಗೆ ಅಭ್ಯಾಸ ಆಗೋಗಿದೆ. ಈ ದನದ ಗೊಬ್ಬರ ಸ್ವಲ್ಪ ಎಷ್ಟು ಸಿಗುತ್ತೋ ಅಷ್ಟು ಹಾಕ್ಕೊಳ್ತೀವಿ. ಜೊತೆಗೆ ನಮ್ಮ ಮಕ್ಕಳು ಇವಾಗ ಇಂಜಿನಿಯರ್ ಆದರು, ಅವ್ರು ಈಗ ಬಂದು ನಮ್ಮ ಒಂದು ನರ್ಸರಿ ಮಾಡ್ಕೊಂಡಿದ್ದಾರೆ. ನಮ್ಮ ದೊಡ್ಡ ಮಗನ ಒಂದು ಇದ್ರ ಪ್ರಕಾರ ನಾನು ಆದಷ್ಟು ರಾಸಾಯನಿಕ ಗೊಬ್ಬರ ಬಿಟ್ಟು ಸಾವಯವ ಗೊಬ್ಬರ ಅಂದರೆ ಎರೆಹುಳು ಗೊಬ್ಬರ, ಬೇವಿನಿಂಡಿ ಮತ್ತು ಕೋಕೋಪೀಟ್ ಅಂತಾರೆ, ಅದನ್ನೆಲ್ಲದನ್ನು ಮಿಕ್ಸ್ ಮಾಡಿ ನಾವು ಅದನ್ನು ಗಿಡಗಳಿಗೆ ಹಾಕ್ತಾ ಇದ್ದೀವಿ. ಈಗ ಅಡಿಕೆಗೆ ಮುಖ್ಯವಾಗಿ ಏನೇನು ರೋಗ ಬರುತ್ತೆ ಸರ್? ಸುಳಿ ಹೋಗ ರೋಗ, ಆಮೇಲೆ ಹಿಡಿಮುಂಡಿಗೆ ರೋಗ ಅಂತೀವಿ, ಆಮೇಲೆ ಅರಳು ಉದುರೋದು, ಅವೆಲ್ಲವೂ ಬರ್ತಾವೆ. ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ನಾವು ಯಾವುದೇ ಒಂದು ರಾಸಾಯನಿಕ ಸ್ಪ್ರೇ ಮಾಡಲ್ಲ. ನಮ್ಮ ಇದರಲ್ಲಿ ಬೇವಿನ ಸೊಲ್ಯೂಷನ್ ಬರುತ್ತೆ, ಬೇವಿನ ಎಣ್ಣೆ ಅಂತೇಳಿ, ಅದನ್ನ ಒಂದು ಇದರಲ್ಲಿ ಸ್ಪ್ರೇ ಮಾಡ್ತೀವಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅಡಿಕೆನ ಎಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ದ? ಈಗ ಕೆಲವು ರೈತರು ಕೇಣಿ ಕೊಡ್ತೀವಪ್ಪ ಕಾಂಟ್ರಾಕ್ಟ್ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ, ಆ ಥರ ಮಾಡ್ತೀರ? ನಾವು ಮೊದಲು ಒಂದು 2 ವರ್ಷ ನಾವೇ ಸುಲಿಸಿ ಬೇಯಿಸಿ ಒಣಗಿಸೋದೆಲ್ಲ ಮಾಡ್ತಾ ಇದ್ವಿ. ಆದರೆ ನನಗೆ ಸ್ವಲ್ಪ ಓಡಾಡೋದು ತೊಂದರೆ ಆಗೋದ್ರಿಂದ ಹಸಿ ಕಾಯಿನೇ ನಮ್ಮ ದಾವಣಗೆರೆ ಲೋಕಲ್ ಮಾರ್ಕೆಟಲ್ಲಿ ಒಳ್ಳೆ ದರ ಸಿಗುತ್ತೆ, ಹಾಗಾಗಿ ನಮ್ಮಂದು ಇಲ್ಲೇ ಮಾರ್ತಾ ಇದ್ದೀನಿ. ಹೆಂಗೆ ಸಿಗುತ್ತೆ ಸರ್ ರೇಟು? ಇಲ್ಲಿ ಹಸಿಕಾಯಿ ಒಂದು ಕ್ವಿಂಟಲ್ಗೆ 6,000-6,400 7,400 ಸಿಕ್ಕಿದೆ ನನಗೆ, ಒಳ್ಳೆ ರೇಟ್ ಸಿಗ್ತಾ ಇದೆ. ಈಗೀಗ ಅಡಿಕೆಗೆ ತುಂಬಾ ಒಳ್ಳೆ ಬೆಲೆ ಇದೆ ಅನ್ಸುತ್ತೆ. ಈಗೇನ ತುಂಬಾ ಚೆನ್ನಾಗಿದೆ, ಮುಂದೆ ಹೇಗೆ ಏನೋ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾ ಕಡೆನು ರೈತರು ಇವಾಗ ಅಡಿಕೆಗೆ ಇದ್ದಿದ್ದೆಲ್ಲ ಒಳ್ಳೊಳ್ಳೆ ಗದ್ದೆಗಳನ್ನೆಲ್ಲ ತೆಗೆದು ಅಡಿಕೆ ಮಾಡಕ್ಕೆ ಅಂತ ಬಹಳ ಆಸಕ್ತಿ ತೋರಿಸಿ ಮಾಡ್ತಾ ಇದ್ದಾರೆ. ಮುಂದೆ ಇದೇ ರೇಟ್ ಇರುತ್ತೋ ಇಲ್ವೋ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಏನೇ ಮಾಡಿದ್ರು ಲಿಮಿಟ್ ಆಗೇ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಅಡಿಕೆ ಕಡೆಗೆ ಆಸಕ್ತಿ ತೋರಿಸ್ತಿರೋದು ಕಾರಣ ಏನನ್ಸುತ್ತೆ? ರೇಟ್ ಜಾಸ್ತಿ ಆಗಿರೋದೊಂದೇ ಕಾರಣ? ರೇಟು ಹೆಚ್ಚಾಗಿರೋದೇ ಮೇನ್. ಅಡಿಕೆ ಬಗ್ಗೆ ರೈತರಿಗೆ ಬಹಳ ಜನಕ್ಕೆ ಸಾಮಾನ್ಯವಾಗಿ ಅದು ಒಂದು ಆಸೆ ಬಿದ್ದ್ಬಿಟ್ಟಿದ್ದಾರೆ. ಒಳ್ಳೆ ಬೆಳೆ ಸಿಗ್ತಾ ಇದೆ, ಮತ್ತೆ ನಿರ್ವಹಣೆನೂ ಅಷ್ಟೊಂದು ಕಷ್ಟ ಇರಲ್ಲ. ಇನ್ನು ನಾವು ಅಲ್ಪಾವಧಿ ಬೆಳ್ಕೊಂಡ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ, ಸಾಕಷ್ಟು ಖರ್ಚು ಬರುತ್ತೆ, ಇದಕ್ಕೇನು ಜಾಸ್ತಿ ಖರ್ಚು ಮಾಡಂಗಿಲ್ಲ, ಕೂಲಿ ಕಾರ್ಮಿಕರ ಸಮಸ್ಯೆ ಇಲ್ಲ ಅಂತಂದು ಈ ಕಡೆಗೆ ವಾಲ್ತದಾರ ಅನ್ಸುತ್ತ? ಇಲ್ಲ ಸರ್, ಖಂಡಿತ ಅದು ಏನ್ ನನಗೆ ಅನ್ಸಿರೋ ಪ್ರಕಾರ ಅಡಿಕೆಯಲ್ಲೂ ಖರ್ಚಿದೆ, ಆದ್ರೆ ಈ ಕೂಲಿ ಕಾರ್ಮಿಕರದೇ ಮೇನ್, ಅವರು ಸರಿಯಾದ ಟೈಮಿಗೆ ಬರಲ್ಲ, ಸಿಕ್ಕಾಬಿಟ್ಟೆ ದುಬಾರಿ ಕೂಲಿ ಕೇಳ್ತಾ ಇದಾರೆ. ಆಮೇಲೆ ಸುಲಿಯೋದೇ ಒಂದು ಸಮಸ್ಯೆ, ಎಲ್ಲ ಮೆಷಿನ್ಗಳು ಬಂದಿದಾವೆ, ಆದ್ರೂ ಅದಕ್ಕಾದ್ರೂ ಲೇಬರ್ಸ್ ಬೇಕೇ ಬೇಕು. ಆದಷ್ಟು ಖರ್ಚು ಕಡಿಮೆ ಅನ್ನೋ ಒಂದು ಏನಿಲ್ಲ, ಆ ದುಡ್ಡು ಒಳ್ಳೆ ದರ ಸಿಕ್ಕಿದೆಯಲ್ಲ, ಆ ಒಂದು ಆಸೆಗೆ ಅವರು ಬಂದು ಬರ್ತಾ ಇದಾರೆ ಸರ್. ಈಗ ಹಣ್ಣಿನ ಗಿಡಗಳು ಬೆಳೀತಾ ಇದೆ ಅಂತಂದ್ರೆ ಏನೇನು ಹಣ್ಣಿನ ಗಿಡಗಳಾವೆ, ಎಷ್ಟೆಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ರ ಸರ್? ನಮ್ದು ಮೇಜರ್ ಆಗಿ ಮಾವಿನ ಹಣ್ಣು, ಸಪೋಟೊ, ಮೋಸಂಬೆ. ಮಾವಿಗೆ ಮತ್ತೆ ಸಪೋಟೊಕ್ಕೆ ನಾವು ನೀರು ಕಡಿಮೆ ಕೊಡ್ತೀವಿ, ಮೋಸಂಬೆಗೆ ನೀರು ಜಾಸ್ತಿ ಬೇಕಲ್ಲ, ಹಾಗಾಗಿ ಅದನ್ನ ನಾವು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದೀವಿ ಅನ್ಬಹುದು. ಇನ್ನ ಬೇರೆ ಎಲ್ಲಾ ತರದ ಹಣ್ಣಿನ ಗಿಡಗಳು ಎಲ್ಲವೂ ಇದಾವೆ, ಎಲ್ಲ ಎರಡೆರಡು ಗಿಡ ಹಾಕೊಂಡಿದೀವಿ. ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ನಮ್ಮ ಸ್ನೇಹಿತರಿಗೆ, ನಮ್ಮ ಪರಿಚಯಸ್ಥರಿಗೆ, ಬಂಧು ಬಾಂಧವರಿಗೆ ಎಲ್ಲ ಕೊಡ್ತಾ ಇದೀವಿ. ಮಾವು ಮಾತ್ರ ನಾವು ಮೊದಲು ಒಂದ್ 2 ವರ್ಷ ಗುತ್ತಿಗೆ ಕೊಡ್ತಾ ಇದ್ವಿ, ಅವರು 2 ವರ್ಷಕ್ಕೆ 3 ವರ್ಷಕ್ಕೆ ಬರೀ 25,000 ರೂಪಾಯಿ ಲೆಕ್ಕ, ಎಕರೆಗೆ 25,000 ಲೆಕ್ಕದಂಗೆ, ಎಕರೆಗೆ 12-13,000 ಅಂದ್ರೆ 2 ಎಕರೆಗೆ 25,000 ಲೆಕ್ಕದಂಗೆ 3 ವರ್ಷಕ್ಕೆ 75,000 ಕೊಟ್ರು. ಅದಾದ ನಂತರ ನಾನು ನನ್ನ ಮಕ್ಕಳೆಲ್ಲ ಸೇರ್ಕೊಂಡು ಯಾವ ನರ್ಸರಿ ಹತ್ರನೇ ತಂದು ಮಾರಬಾರದು ಅಂತೇಳಿ ನಾವು ಮಾಡಿದ್ವಿ. ಆವಾಗ 3ನೇ ವರ್ಷದ ಕೆಳಗೆ ಒಂದೇ ವರ್ಷಕ್ಕೆ ನಮಗೆ 1,75,000 ರೂಪಾಯಿ ಆಯ್ತು ಮಾವಿನಹಣ್ಣು. 2ನೇ ಸಾರಿ 2,30,000 ರೂಪಾಯಿ ಆಯ್ತು. ಈ ವರ್ಷ ಏನು ಬೆಳೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ನಮ್ಗೆ ಒಳ್ಳೆ ಮಾರ್ಕೆಟ್ ಸಿಕ್ಕಿದೆ, ಯಾಕೆಂದ್ರೆ ನಮ್ದು ನೈಸರ್ಗಿಕವಾಗಿ ನಾವು ಹಣ್ಣನ್ನ ಹಣ್ಣು ಮಾಡ್ತೀವಿ, ಯಾವುದೇ ಪೌಡರ್ ಆಗಲಿ ಕೆಮಿಕಲ್ ಆಗಲಿ ನಾವು ಸ್ಪ್ರೇ ಮಾಡಲ್ಲ ಸರ್. ಯಾವುದೇ ಒಂದು ಬೆಳೆನ ನಾವು ಹೋಲ್ಸೇಲ್ ಆಗಿ ಮಾರ್ಕೆಟಲ್ಲಿ ಮಾರಾಟ ಮಾಡಿದಾಗ ನಮಗೆ ಬೆಲೆ ಕಡಿಮೆ ಸಿಗುತ್ತೆ, ನಾವೇ ಸ್ವತಃ ಮಾರಾಟ ಮಾಡಿದಾಗ ಹೆಚ್ಚು ಲಾಭ ಸಿಗುತ್ತೆ ಅಂತೀರ? ಖಂಡಿತ ಸರ್. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನಾವು ತಂದು ಅದನ್ನೇ ಇಲ್ಲಿ ಮಾರ್ಕೆಟಿಗೆ ಮಾಡಿದ್ರೆ 20-25 ರೂಪಾಯಿ ಕೆಜಿ ಸಿಗ್ತಿತ್ತೇನ, ಆದ್ರೆ ನಾವೇ ಇಲ್ಲಿ ಸ್ವತಃ ಹಣ್ಣು ಮಾಡಿ ಭತ್ತದ ಹುಲ್ಲಿಂದ ಹಣ್ಣು ಮಾಡಿ ಅದನ್ನ ನಾವು ಬಾಕ್ಸ್ಗೆ ಹಾಕಿ 5-5 ಕೆಜಿ ಬಾಕ್ಸ್ಗೆ ಹಾಕಿ ಸೇಲ್ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ 1 ಕೆಜಿ ಹಣ್ಣಿಗೆ 100 ರೂಪಾಯಿಂದ 150 ರೂಪಾಯಿ ತನಕ ನಮಗೆ ಸಿಗ್ತಾ ಇದೆ. ಹಾಗಾಗಿ ನಾವೇ ಸ್ವಂತಕ್ಕೆ ನಮಗೆ ನಾವೇ ಒಂದು ಮಾರ್ಕೆಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ. ನಮ್ಮಲ್ಲಿ ಈಗ ಮೇ ತಿಂಗಳು ಸ್ಟಾರ್ಟ್ ಆಗ್ತಿದ್ದಂಗೆ ಸರ್ ಬಂತ ಹಣ್ಣು ಅಂತ ಆತರ ಒಂದು ಜನ ಒಳ್ಳೆ ಅಭಿಪ್ರಾಯ ಬರ್ತಿದೆ. ಈ ಹಣ್ಣಿನ ಬೆಳೆಗಳು ಹಣ್ಣಿನ ಗಿಡಗಳು ನಿರ್ವಹಣೆ ಮಾಡೋದೇನು ಕಷ್ಟ ಆಗೋದಿಲ್ಲ? ನಿರ್ವಹಣೆ ಅಂದ್ರೆ ವರ್ಷಕ್ಕೊಂದ್ 2-3 ಸಾರಿ ಕ್ಲೀನ್ ಮಾಡಿಸಿ ಅವನ್ನೆಲ್ಲ ನಾವು ಸ್ವಲ್ಪ ನೀರಿಂದು ಬೇಸಿಗೆಯಲ್ಲಿ ನಿರ್ವಹಣೆ ಮಾಡ್ತಾ ಇದೀವಿ. ಅದ್ರಲ್ಲಿ ಪಶು ಪಕ್ಷಿಗಳು ಎಲ್ಲವೂ ತಿಂತವೆ, ಅದು ಒಂದು ಸಮಾಧಾನ ಇದೆ ನಮಗೆ. ಇನ್ನು ಉಳಿದಿದ್ದೆಲ್ಲ ನಮಗ್ ಬೇಕಲ್ಲ, ನಮಗ್ ತಗೊಂಡ್ತೀವಿ, ಅದಾದ್ಮೇಲೆ ನಮ್ಮ ಅಕ್ಕಪಕ್ಕದವ್ರಿಗೆ ಸ್ನೇಹಿತರಿಗೆಲ್ಲ ಹಂಚ್ತೀವಿ. ಅವನ್ನೆಲ್ಲ ಇನ್ನು ಮಾರ್ಕೆಟ್ ಮಾಡಕ್ಕೆ ನಾವು ಈ ಲಕ್ಷ್ಮಣ್ ಫಲ, ರಾಮಫಲ ಅವನ್ನ ಕೆಲವು ನಮ್ಮ ನರ್ಸರಿಯಲ್ಲೇ ತಂದು ಕೆಲವರಿಗೆ ಕಸ್ಟಮರ್ಸ್ಗೆಲ್ಲ ಕೊಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಅಂತಾರೆ, ರಾಸಾಯನಿಕ ಮುಕ್ತ ಅಂತೇಳಿ. ಹಾಗೆ ನಮ್ಗೆ ಬಾಳೆಹಣ್ಣಾಗ್ಲಿ ತುಂಬಾ ಚೆನ್ನಾಗಿದೆ ಸರ್ ಅಂತೇಳಿ ನಮ್ಮ ಹತ್ರ ಬಂದು ತಗೊಂಡು ಹೋಗ್ತಾ ಇದಾರೆ. ಸಪೋಟೊ ಮೌಸಮ್ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಖಂಡಿತ ಸರ್, ಸಪೋಟೊ ಚೆನ್ನಾಗಿ ಬರ್ತಾ ಇದೆ. ಮೌಸಮೇನು ಬರುತ್ತೆ, ಆದ್ರೆ ಅದು ಬಿಸಿಲು ಹೊಡೆತಕ್ಕೆ ನಮ್ಮಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ನೀರಿನ ಒಂದು ಲಭ್ಯತೆ ಅವರಿಗೆ ಆ ಗಿಡಗಳಿಗೆ ಕಮ್ಮಿ ಆಗಿರೋದ್ರಿಂದ ಇಳುವರಿ ಕಡಿಮೆ ಆಗಿದೆ. ಆದ್ರೆ ಸಪೋಟ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಲ್ಲೇ ನಾವು ನಮ್ಮ ನರ್ಸರಿ ಒಳಗೆ 40 ರೂಪಾಯಿ ಕೆಜಿ ಹೋಲ್ಸೇಲ್ ತುಂಬಾ ಚೆನ್ನಾಗೆ ತಗೊಂಡು ಹೋಗ್ತಾರೆ ಬಂದು. ಮಾವಿನಣ್ಣ ಆದ್ರೂ ಅಷ್ಟೇ, ಒಳ್ಳೆ ಕಸ್ಟಮರ್ ನಮಗೆ ಸಿಕ್ಕಿದ್ದಾರೆ. ಈಗೆಲ್ಲ ನೀವು ಸಾವಯವ ಕೃಷಿ ಅಳವಡಿಸ್ಕೊಂಡಿದೀವಿ ಅಂತಂದ್ರೆ ಇದಕ್ಕೆಲ್ಲ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಎಲ್ಲ ಬೇಕಾಗುತ್ತೆ, ಅದನ್ನೆಲ್ಲ ಯಾವ ರೀತಿ ವ್ಯವಸ್ಥೆ ಮಾಡ್ತೀವಿ? ನಾವು ರೈತರಿಂದಾನೇ, ಕೆಲವು ರೈತರಿಂದಾನೇ ಖರೀದಿ ಮಾಡ್ತಾ ಇದೀವಿ. ಈ ಇದು ಎಂತದ್ದು ಎರೆಹುಳು ಗೊಬ್ಬರನ ನಾವು ಕೆಲವೊಂದು ಏಜೆನ್ಸಿಗಳಿದ್ದಾರೆ ಅವ್ರ ಮೂಲಕ ತಗೊಂಡು ನಾವು ನಮ್ಮ ಗಿಡಗಳಿಗೆ ಹಾಕ್ತಾ ಇದೀವಿ. ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ತೀರಾ? ವರ್ಷದಲ್ಲಿ ಒಂದು 2-3 ಸಾರಿ ಕೊಡ್ತಾ ಇದೀವಿ. ನಾವು ಹೆಚ್ಚೆಚ್ಚು ಈ ತರ ಸಾವಯವ ಗೊಬ್ಬರ ಬಳಸೋದ್ರಿಂದ ಮತ್ತೆ ರೋಗನೂ ಕಡಿಮೆ ಆಗುತ್ತೆ, ಮತ್ತೆ ಸ್ವಲ್ಪ ಇಳುವರಿನೂ ಪರವಾಗಿಲ್ಲ ಅನ್ಸುತ್ತೆ. ಮೊದಲಿಗೆ ಈ ರಾಸಾಯನಿಕ ಕೃಷಿ ಮಾಡೋರಿಗೆ ಹೋಲಿಸ್ಕೊಂಡ್ರೆ ಇದು ಪರವಾಗಿಲ್ಲ ಸಾವಯವ ಕೃಷಿಯಲ್ಲಿ ಇಳುವರಿ? ಇಳುವರಿ ಕಡಿಮೆ ಅಂತೂ ಆಗಲ್ಲ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ 1 ಕ್ವಿಂಟಲ್ 2 ಕ್ವಿಂಟಲ್ ಹೆಚ್ಚಿಗೆ ಬರಬಹುದ ಹೊರತು ಅದರಿಂದ ರೋಗ ರುಜಿನಗಳು ಬರ್ತವೆ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ. ಹಾಗಾಗಿ ಪೆಸ್ಟಿಸೈಡ್ಸ್ ಅದು ಇದು ಹೊಡಿತಾರೆ, ಮತ್ತೆ ಖರ್ಚುಗಳು ಬಂದೇ ಬರ್ತವೆ. ಆ ಖರ್ಚೆಲ್ಲ ಉಳಿಯುತ್ತಲ್ಲ, ಅದು ನಮ್ಗೆ ಆ ಇಳುವರಿ ಬಂದಿದ್ರಲ್ಲಿ ಮೇಂಟೈನ್ ಆಗುತ್ತೆ. ಮತ್ತೆ ಈ ತೋಟಗಾರಿಕೆ ಬೆಳೆಗಳ ಜೊತೆಗೆ ನರ್ಸರಿ ಮಾಡಿದೀವಿ ಅಂತಂದ್ರೆ ಈ ನರ್ಸರಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಅದು ನಮ್ಮ ದೊಡ್ಡ ಮಗನ ಒಂದು ಮೊದಲಿಂದ ಅವನಿಗೆ ಆಸಕ್ತಿ ಇತ್ತು. ಆತ ಒಬ್ಬ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರು, ಬೆಂಗಳೂರಲ್ಲಿ ಒಂದು ಫಾರಿನ್ ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ದ ಒಂದು 2 ವರ್ಷ. ಅವನಿಗೆ ಮೊದಲಿಂದನು ಇದರಲ್ಲಿ ಬಹಳ ಆಸಕ್ತಿ ಇತ್ತು, ಕೃಷಿ ಬಗ್ಗೆ ಮತ್ತು ತೋಟಗಾರಿಕೆ ಬಗ್ಗೆ. ಅಲ್ಲಿ ನನಗೆ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು ಯಾವಾಗಲೂ. ನಾನು ಬಿಟ್ಟು ಬರ್ತೀನಪ್ಪ ಅಜ್ಜಿ ಅಂದ, ತೋಟ ನೋಡ್ಕೊಳ್ತೀನಿ ಊರಲ್ಲಿ ಹೋಗಿ ಅಂದ. ಬೇಡಪ್ಪ ಅಂತ ಹೇಳಿದೆ. ಯಾಕೆ ಅಂದ? ಬೇಡಪ್ಪ, ಹಳ್ಳಿ ಇಲ್ಲಿ ವಾತಾವರಣ ಸರಿ ಇರಲ್ಲ, ಇಲ್ಲಿಂದ ಓಡಾಡೋದು ತುಂಬಾ ತೊಂದರೆ ಆಗುತ್ತೆ ದಿವಸ ಬೇಡ ಇಲ್ಲೇ ಏನಾದರೂ ಮಾಡೋ ಅಂದೆ. ಅವನಿಗೆ ಇದರಲ್ಲಿ ಭಾಳ ಆಸಕ್ತಿ ಇದರಿಂದ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವನಿಗೆ ನಾವು ಭಾಳ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ನಮ್ಮ ಇನ್ನೊಬ್ಬ ಚಿಕ್ಕ ಮಗ ಅವನು ಮೆಕ್ಯಾನಿಕಲ್ ಇಂಜಿನಿಯರು ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅವನು ಅವನದೇ ಒಂದು ಇದರಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾನೆ. ಒಳ್ಳೆಯ ಗಿಡಗಳು ಕೊಡ್ತಾರಪ್ಪ ಇವರು ಅಂತೇಳಿ ಹುಡ್ಕೊಂಡು ಬಂದು ತೊಗೊಂಡೋಗ್ತಾ ಇದ್ದಾರೆ. ನಿಮ್ಮ ನರ್ಸರಿಯಲ್ಲಿ ಏನೇನು ಗಿಡಗಳು ಸಿಗ್ತಾವೆ ರೈತರಿಗೆ? ರೈತರಿಗೆ ಬೇಕಾಗಿರೋ ಎಲ್ಲ ಥರದ ಹಣ್ಣಿನ ಗಿಡಗಳು ಹಿಡಿದು ಅಡಿಕೆ ತೆಂಗು ಬಾಳೆ ಪ್ರತಿಯೊಂದು ಡ್ರ್ಯಾಗನ್ ಫ್ರೂಟು ಲಕ್ಷ್ಮಣ ಫಲ ರಾಮಫಲ ಸೀತಾಫಲ ಮತ್ತು ದಾಳಿಂಬೆ ಈ ಥರ ಎಲ್ಲ ಹಣ್ಣಿನ ಗಿಡಗಳು ಸಿಗ್ತವೆ. ಎಕ್ಸಾಟಿಕ್ ಫ್ರೂಟ್ಸ್ ಅಂತೀವಲ್ಲ ಆ ಥರ ಗಿಡಗಳು ಎಲ್ಲವೂ ಸಿಗ್ತವೆ. ಎಲ್ಲ ಗ್ರಾಹಕರು ಬಂದು ಕೊಂಡ್ಕೊಂಡು ಹೋಗ್ತಾರಲ್ಲ, ಅವ್ರ ಅಭಿಪ್ರಾಯ ಯಾವ ರೀತಿ ಇದೆ? ಅವ್ರಿಗೆ ಒಬ್ಬರಿಂದ ಒಬ್ಬರಿಗೆ ಅದು ಪ್ರಚಾರ ಆಗಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದವರು ಸಹ ನಮ್ಮ ಒಂದು ನರ್ಸರಿನ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಮ್ಮ ಮಗನಾದರೂ ಅಷ್ಟೇ ಸರ್, ಎಲ್ಲ ಕಡೆ ಅಡ್ಡಾಡಿ ಅದ್ರದ್ದು ಮದರ್ ಪ್ಲ್ಯಾಂಟನ್ನೆಲ್ಲ ನೋಡಿ ಅದು ಒಳ್ಳೆ ಗಿಡನೋ ಹೌದೋ ಇಲ್ಲೋ ರೈತರಿಗೆ ತಗೊಂಡೋಗಿ ಮಾರಿದ್ರೆ ಅನುಕೂಲ ಆಗುತ್ತಾ ಇಲ್ಲೋ ಒಳ್ಳೆ ಗಿಡಗಳು ಕೊಡ್ತಾರಪ್ಪ ಇವರು ಅಂತೇಳಿ ಹುಡ್ಕೊಂಡು ಬಂದು ತಗೊಂಡೋಗ್ತಾ ಇದ್ದಾರೆ. ಬಹಳ ಸಂತೋಷ ಜಗದೀಶ್ ಪಾಟೀಲ್ ಅವರೇ. ಇದುವರೆಗೂ ನಿಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ನಿಮ್ಗೆ ಇನ್ನೂ ಹೆಚ್ಚಿನ ಯಶಸ್ ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆಯ ಕೃಷಿಕ ಜಗದೀಶ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳು. ಸಜ್ಜೆ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1829 ರೂಪಾಯಿಗಳು. ಕಡಲೆಕಾಳು 4712 4752 ರೂಪಾಯಿಗಳು. ಹರಳು ಬೀಜ 6003 ರೂಪಾಯಿಯಿಂದ 6322. ಹೈಬ್ರಿಡ್ ಜೋಳ 1721 1821. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 1309 2289. ರಾಗಿ ಹೈಬ್ರಿಡ್ 1271 2061 ರೂಪಾಯಿಗಳು. ಇನ್ನು ಚಳ್ಳಕೆರೆ ಮಾರುಕಟ್ಟೆಯ ಧಾರಣೆ ಈ ರೀತಿ ಇದೆ. ನೆಲಗಡಲೆ ಅಥವಾ ಶೇಂಗಾ ಗೆಜ್ಜೆ ಕನಿಷ್ಠ 4086 ಗರಿಷ್ಠ 6809 ರೂಪಾಯಿಗಳು. ಮೆಕ್ಕೆಜೋಳ ಹಳದಿ 1869 2500 ರೂಪಾಯಿಗಳು. ಸೂರ್ಯಕಾಂತಿ 7351 7551 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆ ಧಾರಣೆಗಳು ಈ ರೀತಿ ಇವೆ. ಸೇಬು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 6800 ಗರಿಷ್ಠ 7000 ರೂಪಾಯಿಗಳು. ಬೂದುಗುಂಬಳಕಾಯಿ 800 1500. ಏಲಕ್ಕಿ ಬಾಳೆ 2600 3500. ಪಚ್ಚಬಾಳೆ 1400 1600. ಹುರುಳಿಕಾಯಿ ಅಂದರೆ ಬೀನ್ಸ್ 3000 ರೂಪಾಯಿಗಳು. ಬೀಟ್ರೂಟ್ 1300 1600. ಹಾಗಲಕಾಯಿ 2300 2800. ಸೋರೆಕಾಯಿ 900 1300. ಬದನೆಕಾಯಿ 300 500 ರೂಪಾಯಿಗಳು. ಗೋರಿಕಾಯಿ 1500 1800. ಎಲೆಕೋಸು 600 800 ರೂಪಾಯಿಗಳು. ಕ್ಯಾರೆಟ್ 2000 2500. ಹೂಕೋಸು 400 600 ರೂಪಾಯಿಗಳು. ಸಪೋಟ 2000 2500. ಸೌತೆಕಾಯಿ 900 1200. ನುಗ್ಗೆಕಾಯಿ 2000 2500. ಬೆಳ್ಳುಳ್ಳಿ 5500 6000 ರೂಪಾಯಿಗಳು. ದ್ರಾಕ್ಷಿ 3000 4000 ರೂಪಾಯಿಗಳು. ಅವರೆಕಾಯಿ 2200 2800. ಹಸಿಮೆಣಸಿನಕಾಯಿ 4000 5000 ರೂಪಾಯಿಗಳು. ಕರ್ಬೂಜ 1500 2000 ರೂಪಾಯಿಗಳು. ನವಿಲುಕೋಸು 1200 1500 ರೂಪಾಯಿಗಳು. ಬೆಂಡೆಕಾಯಿ 1800 2200 ರೂಪಾಯಿಗಳು. ನಿಂಬೆಹಣ್ಣು 2500 3000 ರೂಪಾಯಿಗಳು. ಮೌಸಂಬಿ 3500 4000 ರೂಪಾಯಿಗಳು. ಕಿತ್ತಳೆ 3000 3500. ಪಪ್ಪಾಯಿ 1000 2000 ರೂಪಾಯಿಗಳು. ಅನಾನಸ್ 3000 3500. ದಾಳಿಂಬೆ 3500 4000 ರೂಪಾಯಿಗಳು. ಆಲೂಗಡ್ಡೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1500 ಗರಿಷ್ಠ 2000 ರೂಪಾಯಿಗಳು. ಮೂಲಂಗಿ 1200 1600. ಹೀರೆಕಾಯಿ 1200 2500. ಸೀಮೆ ಬದನೆಕಾಯಿ 1000 1500. ಸುವರ್ಣಗೆಡ್ಡೆ 2000 2500. ತೊಂಡೆಕಾಯಿ 2000 2500. ಟೊಮೆಟೊ 400 600. ಕಲ್ಲಂಗಡಿ 1000 2000 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಗಳು ಇರಿತಿವೆ. ಅಲಸಂದೆ ಕಾಳು ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 5958 ಗರಿಷ್ಠ 6169 ರೂಪಾಯಿಗಳು. ಸಜ್ಜೆ ಹೈಬ್ರಿಡ್ 1929 2400 ರೂಪಾಯಿಗಳು. ಕಡಲೆಕಾಳು 4,006 ರಿಂದ 6,205 ರೂಪಾಯಿಗಳು, ಉದ್ದಿನಕಾಳು 3,006 ರಿಂದ 6,389 ರೂಪಾಯಿಗಳು, ಹೆಸರುಕಾಳು ಸ್ಥಳೀಯ 3,509 ರಿಂದ 6,531 ರೂಪಾಯಿಗಳು, ನೆಲಗಡಲೆ ಶೇಂಗಾ 3,566 ರಿಂದ 7,000 ರೂಪಾಯಿಗಳು, ಹುರುಳಿಕಾಳು 4,820 ರಿಂದ 4,909 ರೂಪಾಯಿಗಳು, ಜೋಳ ಸ್ಥಳೀಯ 1,631 ರಿಂದ 2,381 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 1,920 ರಿಂದ 2,853 ರೂಪಾಯಿಗಳು, ನವಣೆ ಹೈಬ್ರಿಡ್ 1,819 ರಿಂದ 2,822 ರೂಪಾಯಿಗಳು, ಕುಸುಬೆ 5,405 ರಿಂದ 5,420 ರೂಪಾಯಿಗಳು, ತೊಗರಿ 2,309 ರಿಂದ 5,759 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದ್ರಿ, ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದೀಗ ಒಂದು ಜನಪದ ಗೀತೆ ಕೇಳೋಣ.